AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವ ಕೆಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಬೆಳೆಯ ಕುರಿತು ಸಮಗ್ರ ಮಾಹಿತಿ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆರ್ವಿ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ಆತ್ಮೀಯ ಕೇಳುಗರೆ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಈ ಒಂದು ಕಾರ್ಯಕ್ರಮ ಸರಣಿಯೊಳಗೆ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗುವ ನಿಟ್ಟಿನೊಳಗೆ ಯಾವ್ಯಾವ ಬೆಳೆಗಳನ್ನು ಬೆಳೆದರೆ ಹೇಗೆ ವೈಜ್ಞಾನಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆದರೆ ಒಂದು ನಾವು ವರಮಾನವನ್ನು ಜಾಸ್ತಿ ಮಾಡ್ಕೋಬೋದು, ಇಳುವರಿಯನ್ನು ಜಾಸ್ತಿ ಪಡಿಬೋದು. ಯಾವಾಗಲೂ ಕೂಡ ನಮ್ಮ ರೈತ ಬಾಂಧವರು ಗಮನಿಸಬೇಕಾದಂದ್ರೆ ಹೆಚ್ಚು ಇಳುವರಿ ಪಡೆಯುವಂಥ ಪೈರನ್ನು ಬೆಳಿಬೇಕು. ಯಾಕಂದರೆ ಆಗೋ ಖರ್ಚಿಗಿಂತ ಬರೋ ವರಮಾನ ಜಾಸ್ತಿ ಆದ್ರೇ ಬದುಕು ಸಹಿ ಆಗ್ತದೆ. ಮತ್ತು ಇವತ್ತು ಎಲ್ಲ ದುಬಾರಿ ಜೀವನ, ನಮ್ಮ ಜೀವನ ಚೆನ್ನಾಗಿ ನಡೀಬೇಕು ಅಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಎಷ್ಟೋ ಜನ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ, ಹಾಗೆಯೇ ಸಾವಯವ ಕೃಷಿನೂ ವಾಪಸ್ ಬರ್ತಾ ಇದ್ದಾರೆ. ಆಮೇಲೆ ಸಣ್ಣ ಸಣ್ಣ ರೈತರು ಕೂಡ ಇವತ್ತು ಸಾವಯವ ಕೃಷಿಯೊಳಗೆ ಸ್ವಾವಲಂಬಿ ಆಗ್ಯಾರ. ಕೃಷಿ ಹೊಂಡ ಮಾಡಿಕೊಂಡು ಮತ್ತು ಬೇರೆ ಬೇರೆ ಕೋಳಿ ಸಾಕೋದು, ಕುರಿ ಸಾಕುವಂಥದ್ದು, ಆಮೇಲೆ ಮೀನುಗಳ ಸಾಕಣೆ ಮಾಡುವಂಥದ್ದು, ಕೋಳಿಗಳ ಸಾಕಣೆ ಮಾಡುವಂಥದ್ದು, ಅಂದರೆ ಬೇಸಾಯದ ಜೊತೆಗೆ ಈ ಎಲ್ಲ ಇತರ ಒಂದು ಉಪಕಸುಬುಗಳನ್ನು ಮಾಡಿ ಮಾಡಿ ಅವರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡಿತಾರೆ. ಇವತ್ತು ನಮ್ಮ ಕೃಷಿ ಶೋಧನೆ ಸಾಧನೆ ಈ ಒಂದು ಕಾರ್ಯಕ್ರಮದೊಳಗೆ ಮೆಣಸಿನಕಾಯಿ ಬೆಳೆ ಬಗ್ಗೆ ಇವತ್ತು ವಿಸ್ತೃತವಾಗಿ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಪ್ರೊಫೆಸರ್ ಆರ್ ಬಿ ಹೆಗಡೆಯವರು ಇದ್ದಾರೆ. ಪ್ರೊಫೆಸರ್ ಆರ್ ಬಿ ಹೆಗಡೆಯವರು ಕೃಷಿ ವಿಶ್ವವಿದ್ಯಾಲಯದ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ಪ್ರಾಧ್ಯಾಪಕರು. ಅವರು ಈ ಮೆಣಸಿನಕಾಯಿ ತಳಿಗಳ ಬಗ್ಗೆ ಮತ್ತು ಅವುಗಳ ಒಂದು ಉಪಚಾರ, ಯಾವ ರೀತಿ ಮೆಣಸಿನಕಾಯಿಯನ್ನು ಬೆಳೀಲಿಕ್ಕೆ ಸಾಧ್ಯ ಆದರೆ ನಮಗೆ ಉತ್ತಮವಾಗಿ ಇಳುವರಿ ಪಡಿಬಹುದು ಅನ್ನೋದ್ರ ಬಗ್ಗೆ ರೈತ ಬಾಂಧವರು ಕೂಡ ಸಾಕಷ್ಟು ಪ್ರಾಯೋಗಿಕ ಶಿಬಿರಗಳನ್ನು ಕೂಡ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಆರ್ ಬಿ ಹೆಗಡೆಯವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಆರ್ ಬಿ ಹೆಗಡೆಯವರೇ. ನಮಸ್ಕಾರ ಪ್ರೊಫೆಸರ್. ಇವತ್ತು ಮೆಣಸಿನಕಾಯಿ ಬೆಳೆ ಆಗಲೇ ಎಷ್ಟೋ ಜನ ನಮ್ಮ ರೈತರು ಬೆಳೆದು ಬಿಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿ ಏನಂದ್ರೆ ಸಾಕಷ್ಟು ಮಳೆಯಾಗಿ ಕೆಲವೊಬ್ಬರು ರೈತರಿಗೆ ತೊಂದರೆ ಆಗಿದೆ. ಅಂದರೆ ಹೆಚ್ಚು ನೀರಾಗಿದ ಕೂಡ ಅದೇನಾಗ್ತದೆ, ಪೋಷಕಾಂಶಗಳೆಲ್ಲ ಹೊರಗಡೆ ಹೋಗ್ತದೆ, ಆಮೇಲೆ ಕೊಳೆಯುವ ಪರಿಸ್ಥಿತಿನೂ ಬರ್ತದೆ. ಅದಕ್ಕೆ ಸಾಕಷ್ಟು ಕ್ರಮಗಳನ್ನು ಉಪಕ್ರಮಗಳನ್ನು ತಗೊಳ್ತಾ ಇದ್ದಾರೆ. ತಾವು ವಿಜ್ಞಾನಿಗಳು ಕೂಡ ಸಲಹೆ ಮಾಡ್ತಾ ಇದ್ದಾರೆ. ಆರಂಭಿಕವಾಗಿ ಸದ್ಯದ ಪರಿಸ್ಥಿತಿ ಹೇಗಿದೆ ಒಂದೆರಡು ಮಾತು ಹೇಳ್ಬೋದಾ? ಮೆಣಸಿನಕಾಯಿ ಹೇಗಿತ್ತು ಕೇಳಿದ್ರೆ, ಕಳೆದ ವರ್ಷದ ನಮ್ದು ವಾತಾವರಣ ಹೇಗಿತ್ತು ಕೇಳಿದ್ರೆ ಬರಗಾಲ ಇದ್ದಂಗಿತ್ತು. ಸಾಕಷ್ಟು ಪ್ರದೇಶದಲ್ಲಿ ಮೆಣಸಿನಕಾಯಿನ ಬಿತ್ತಿದ್ರು, ಆದರೆ ಮುಂದೆ ಸಾಕಷ್ಟು ನೀರಿನ ಒಂದು ಲಭ್ಯತೆ ಇರದೇ ಇರೋ ಕಾರಣಕ್ಕಾಗಿ ಮಳೆ ಭಾಳ ಕಡಿಮೆ ಆಗಿ ಮೆಣಸಿನಕಾಯಿ ಏನಾಯ್ತು ಕೇಳಿದ್ರೆ ಅಷ್ಟು ಇಳುವರಿ ಬರಲಿಲ್ಲ. ಆ ಒಂದು ಕಾರಣದಿಂದ ಭಾಳಷ್ಟು ಜನ ಏನಾಗಿದೆ, ಅವನ್ನ ಹರಗುವಂಥ ಪರಿಸ್ಥಿತಿ ಬಂತು. ಇದು ಬಿಟ್ಟು ಕೀಟದ್ದು ತೊಂದರೆ ಆಯ್ತು. ಆದರೆ ಈ ವರ್ಷ ಏನಾಯಿತು ಕೇಳಿದ್ರೆ ಪ್ರಾರಂಭದಿಂದಲೂ ಮಳೆ ನಿಯಮಿತವಾಗಿ ಬಂದಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ. ಇದು ಮಾತ್ರ ಅಲ್ಲ, ಎಲ್ಲ ಬೆಳೆಗಳು ಬಿತ್ತನೆ ಆಗಿದೆ. ಸೊ ಆ ಕಾರಣದಿಂದ ಮಳೆ ಬಿತ್ತನೆಯ ಲೆಕ್ಕದಲ್ಲಿ ನೋಡಿದರೆ ಮೆಣಸಿನಕಾಯಿದು ಸಾಕಷ್ಟು ಬಿತ್ತನೆ ಆಗಿದೆ. ಆದರೆ ಈಗಿನ ಸದ್ಯದ ಪರಿಸ್ಥಿತಿ ಏನಾಯಿತು ಕೇಳಿದ್ರೆ ಕಳೆದ ಒಂದು 15-20 ದಿವಸದಿಂದ ಮಳೆ ಹೆಚ್ಚಾಗಿರೋದ್ರಿಂದ ಈ ಮೆಣಸಿನಕಾಯಿ ಹೇಗಿದೆ ಕೇಳಿದ್ರೆ ಮೆಣಸಿನಕಾಯಿ ಬೆಳೆ ಏನಿದೆಯಲ್ಲ ಸ್ವಲ್ಪ ಕಡಿಮೆ ಆದರೂ ತಡ್ಕೊಳ್ತದೆ, ಮಳೆ ಜಾಸ್ತಿ ಆದರೆ ತಡ್ಕೊಳ್ಳಲ್ಲ. ಸೊ ಆ ಕಾರಣದಿಂದ ಸದ್ಯತೆ ಏನಿದೆ ಕೇಳಿದ್ರೆ ಬಹಳಷ್ಟು ಕಡೆಗಳಲ್ಲಿ ಗಿಡ ಕೊಳೆದಿರಬಹುದು, ಕೆಲವು ಕೀಟಗಳ ಹಾನಿಯಿಂದನೂ ತೊಂದರೆಯಲ್ಲಿದೆ. ಇದು ಈಗಿನ ಪರಿಸ್ಥಿತಿ. ಇದಕ್ಕೆ ನಾವು ಮೂಲಭೂತವಾಗಿ ಮಾಡ್ಕೋಬೇಕಂದ್ರೆ 2-3 ರೀತಿ ಇದೆ. ಇನ್ನು ನಾವು ನಾಟಿ ಮಾಡುವಂಥ ಪದ್ಧತಿಯಲ್ಲೇ ಸುಧಾರಣೆ ಮಾಡ್ಕೋಬೇಕು. ನಾವು ಈಗ ಈ ರೀತಿ ಒಂದು ವಾತಾವರಣದ ವೈಪರೀತ್ಯವನ್ನು ಈಗಿನ ಪರಿಸ್ಥಿತಿಯಲ್ಲಿ ಏನು ಕೇಳಿದ್ರೆ ಈಗಿನ ಒಂದು ಏನಿದೆಲ್ಲ ಎಲ್ಲ ಹಳದಿಯಾಗಿ ನಿಂತಿದೆ. ಯಾಕೆಂದ್ರೆ ಅವುಗಳಿಗೆ ನೀರು ಹೆಚ್ಚಾಯ್ತು ಅಂದ್ರೆ ಉಸಿರಾಡಿಸ್ಲಿಕ್ಕಾಗಲ್ಲ, ಬೇರೆ ಆಹಾರವನ್ನ ತಗೊಳ್ಳುವಂತ ಪರಿಸ್ಥಿತಿ ಇಲ್ಲ. ಇಂತಹ ಸಮಯದಲ್ಲಿ ಒಂದು ನೇರವಾಗಿ ಮುಖ್ಯವಾದಂತಹ ಒಂದು ಮಾಡಬೇಕಂತ ಕರ್ತವ್ಯ ಅಂದ್ರೆ ಎಲೆ ಮೂಲಕ ಪೋಷಕಾಂಶಗಳನ್ನ ಕೊಟ್ಟರೆ, ಮಣ್ಣಿ ಕೊಡೋಕ್ಕಿಂತ ಎಲೆ ಮೂಲಕ ಕೊಟ್ಟರೆ ಅವುಗಳು ಸ್ವಲ್ಪ ಬೇಗನೆ ಒಂದು ಚಿಗರಿ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಮತ್ತೆ ಏನಾಗುತ್ತೆ, ಬೇರುಗಳು ಆಲ್ರೆಡಿ ಪಾರ್ಟ್ ಅರ್ಧ ಕೊಳತಿರ್ತವ, ಸೊ ಗಿಡ ಸಾಯುವಂತ ಸಾಧ್ಯತೆ, ಬಿಸಿಲು ಬಂತು ಅಂದ್ಕೊಳ್ಳೆ ಸಾಯುವಂತ ಸಾಧ್ಯತೆ. ಆದ್ರಿಂದ ಒಂದು ಎಲೆಗಳ ಮೂಲಕ ಪೋಷಕಗಳನ್ನು ಪ್ರಮುಖವಾಗಿ ಮಾಡುವಂಥ ನೇರವಾಗಿ ಈಗ ತಕ್ಷಣ ಮಾಡಬೇಕಾದಂಥದ್ದು ಒಂದು ಪ್ರಮುಖವಾದಂಥ ನಿರ್ವಹಣೆ. ಇನ್ನೇನಾದರೂ ಜಾಸ್ತಿ ನೀರು ನಿಂತಿತ್ತು ಅಂತಾದರೆ ಕೆಲವೊಂದು ಕಡೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿರುತ್ತೆ, ಅದನ್ನು ಮಾಡಿಕೊಡ್ಬೇಕಾದ ಬಹು ಮುಖ್ಯ. ಮಳೆ ಜಾಸ್ತಿ ಆದರೆ ಯಾವಾಗಲೂ ಈಗೊಮ್ಮೆ ಇನ್ನೂ ನೀರು ನಿಂತಿದ್ರು ಅವನ್ನು ಈಗ ಯಾಕೆಂದ್ರೆ ಒಂದು 3 ದಿವಸದಿಂದ ಮಳೆ ಕಡಿಮೆ ಆಗಿದೆ, ಆದ್ದರಿಂದ ಎಲ್ಲ ಒಣಗಿರ್ಬೋದು. ಆದರೆ ನೀರು ನಿಂತಿರದಿರುವಂಗೆ ನೋಡ್ಕೋಬೇಕು, ನೀರು ನಿಂತಿದ್ರೆ ಹರಿದೋಗಂಗೆ ಮಾಡಬೇಕು, ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಖಂಡಿತ, ಸದ್ಯದ ಪರಿಸ್ಥಿತಿಯೊಳಗೆ ಇಂದು ಮೆಣಸಿನಕಾಯಿಗೆ ಸ್ವಲ್ಪ ಸವಾಲುಗಳಿದೆ. ಆದರೆ ಅದು ರೀತಿ ಸವಾಲುಗಳು ಹೇಗಿದೆಯಲ್ಲ, ಅದೇ ರೀತಿ ಅದಕ್ಕೆ ಒಂದು ಬೇಡಿಕೆನೂ ಇದೆ. ಅದರಲ್ಲೂ ನಮ್ಮ ಧಾರವಾಡ ಜಿಲ್ಲೆ ಮೊದಲಿಂದನೂ ಮೆಣಸಿನಕಾಯಿ ಬೆಳೆಯುವಲ್ಲಿ ಒಂದು ಬೇರೆ ಜಿಲ್ಲೆಗಳು ಇದಾವೆ, ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಇದಕ್ಕೂ ಹೆಚ್ಚಿಗೆ ಬೆಳೀತಾರೆ. ಆದ್ರೆ ಅವುಗಳ ತಳಿನೇ ಬೇರೆ. ನಮ್ಮ ಧಾರವಾಡದಲ್ಲಿ ಬೆಳೆಯುವಂತಹ ಏನು ಜಗತ್ ಪ್ರಸಿದ್ಧವಂತ ಏನು ತಳಿ ಇದೆಯಲ್ಲ ಬ್ಯಾಡಿಗೆ ಅಂತ, ಅದರದ್ದು ಗುಣಧರ್ಮಗಳೇ ಬೇರೆ. ಆದ್ರೆ ಇಲ್ಲಿ ಪರಿಸ್ಥಿತಿ ಏನಾಗುತ್ತೆ, ಹಿಂಗ್ ಜಾಸ್ತಿ ಮಳೆ ಆದಾಗ ಪರಿಸ್ಥಿತಿ ಏನಾಗ್ಬಿಡುತ್ತದೆ, ಅದು ಬೆಳೆಯ ಬೇಗನೆ ಒಂದು ತೊಂದರೆಗಳು ಅಂತ ತಳಿನೂ ಹೌದು. ರೈತ ಬಾಂಧವರು ಹೇಳುವುದಂದ್ರೆ ಈ ಸವಾಲುಗಳನ್ನ ಎದುರಿಸಲಿಕ್ಕೆ ನೀವು ತಯಾರಾಗಿ. ಸೊ ಮುಖ್ಯವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಏನು ಕೇಳಿದ್ರೆ ಮಣ್ಣಿಗೆ ಗೊಬ್ಬರ ಕೊಡೋಕ್ಕಿಂತ ಮೊದಲು ಎಲೆ ಮೂಲಕ ಕೊಡಬೇಕು. ಎಲೆ ಮೂಲಕ ಕೊಟ್ಟು ಗಿಡ ಒಂದ್ ಸ್ವಲ್ಪ ಇದಾದ್ಮೇಲೆ ಅದು ಉಳದೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು. ಪ್ರೊಫೆಸರ್ ಆರ್ ವಿ ಹೆಗಡೆ ಅವರೇ, ಮೆಣಸಿನಕಾಯಿ ಬೆಳೆ ಬೆಳೆಯುವುದು ಯಾವಾಗಲೂ ಕೂಡ ಒಂದು ಲಾಭದಾಯಕ ಕೃಷಿ, ವಿಶೇಷವಾಗಿ ಎಲ್ಲಿ ಮಳೆ ಕಡಿಮೆ ಇದ್ರೂ ಕೂಡ ಚೆನ್ನಾಗಿ ಪೀಕ್ ಬರುವಂತಹದ್ದು. ಯಾಕಂದ್ರೆ ಯಾವುದೋ ಒಂದು ನಾವು ಬೆಳೆ ಬೆಳಿತೀವಿ ಅಂದ್ರೆ ಅದು ಹೆಚ್ಚು ಇಳುವರಿ ಮಾಡ್ಕೊಳ್ಳುವಂತಹ ಒಂದು ಕರ್ತವ್ಯ ನಮ್ದದ. ಇವತ್ತು ಮೆಣಸಿನಕಾಯಿ ಬೆಳೆಯನ್ನ ನಾವು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಆರಂಭ ಬಹಳ ಒಳ್ಳೆಯದು, ಅಂದ್ರೆ ಫೌಂಡೇಶನ್, ಅದಕ್ಕೆ ತಳಿಗಳ ಆಯ್ಕೆ ಪ್ರಮುಖವಾಗಿರ್ತದೆ. ಹೇಗೆ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು? ಮೆಣಸಿನಕಾಯಿಯಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ಈಗೇನು, ಇಲ್ಲಿ ತಳಿಗಳ ಅಭಿವೃದ್ಧಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಆಗಿದೆ. ಈ ಧಾರವಾಡ ಸುತ್ತಮುತ್ತಲಿನ ರೈತರಲ್ಲಿ ನಾವು ಇನ್ನೂ ಬ್ಯಾಡಗಿ ಮೇಲೆ ಒಂದು ಇದಿದೆ, ಯಾಕೆಂದ್ರೆ ನಮ್ಗೆ ಅದರದ್ದು ಗುಣಮಟ್ಟ ಗೊತ್ತಿದೆ. ನಮ್ಗೆ ಆದಾಯ ಮುಖ್ಯ, ಆದಾಯ ಮುಖ್ಯವಾದಾಗ ನಾವು ಇಂಥ ಬೆಳೆ ತಳಿಯನ್ನು ಮೊದಲಿಂದ ಬೆಳೀತಿದ್ವಿ ಅದನ್ನೇ ಬೆಳಿತೀವಿ ಅನ್ನೋದಕ್ಕಿಂತ ಬೆಳೀಲಿ, ಎಲ್ಲೆಲ್ಲಿ ಸಾಧ್ಯತೆಗಳಿದೆಯಲ್ಲ ಅಲ್ಲೆಲ್ಲ ಬೆಳೀಲಿ, ಆದರೆ ನಾವು ತಳಿಗಳನ್ನು ಬದಲಾವಣೆ ಮಾಡೋದು ಭಾಳ ಮುಖ್ಯ. ಇನ್ನೊಂದು ಏನಾಗಿದೆ ಕೇಳಿದ್ರೆ, ಈಗ ಬ್ಯಾಡಗಿನೇ ಅದರಲ್ಲೂ 3-4 ಕಡ್ಡಿ ಇದೆ, ಡಬ್ಬಿ ಇದೆ, ದ್ಯಾವನೂರಿದೆ, ಇಂಥಲ್ಲೆಲ್ಲ ಇವುಗಳು ರೈತರು ತಮ್ಮದೇ ಸೆಲೆ ಅದನ್ನು ಬೀಜಗಳನ್ನ ಇಟ್ಕೊಂಡು ಮಾಡ್ತಾ ಇದ್ರು. ಇದು ಕಾಲಕ್ರಮೇಣ ಏನಾಗಿದೆ ಕೇಳಿದ್ರೆ ಅದರ ಪ್ಯೂರಿಟಿ ಅಂತೀವಿ ಕಳೆದೋಗಿದೆ. ಈ ವೆರೈಟಿ ಮತ್ತು ರೋಗಗಳಿಗೆ ಮತ್ತಿಗೆ ಕೀಟಗಳಿಗೆ ಭಾಳ ಒಂದು ಸುಲಭದಲ್ಲಿ ತುತ್ತಾಗುವಂಥ ತಳಿ ಆಗಿಬಿಟ್ಟಿದೆ. ಸೊ ಇದನ್ನು ಬೆಳೆದಾಗೆಲ್ಲ ನೀವು ಸ್ವಲ್ಪ ವ್ಯತ್ಯಾಸ ಆದರೂ ಸಹಿತ ರೋಗ ಬರುತ್ತೆ, ಕೀಟ ಬರುತ್ತೆ. ಆ ರೋಗ ಕೀಟ ಬಂದಾಗ ನಾವು ಹೆಚ್ಚಿಗೆ ರೀತಿಯಲ್ಲಿ ನಿಯಂತ್ರಣ ಕ್ರಮಗಳನ್ನು ರಾಸಾಯನಿಕಗಳನ್ನು ಬಳಕೆಯಾಗುತ್ತೆ. ಇದ್ರ ಬದಲಿಗೆ ಹೊಸ ತಳಿಗಳಿದಾವೆ, ಕೆಲವೊಂದು ಬ್ಯಾಡಗಿಯನ್ನು ಉಪಯೋಗಿಸಿ ಮಾಡಿದಂಥ ತಳಿಗಳು, ಕೆಲವೊಂದು ಬೇರೆ ರೀತಿ ತಳಿಗಳು. ಅಂದರೆ ಈಗ ನಮ್ಮ ರೋಗ ನಿರೋಧಿಗಳು ಇದರಿಂದ ಪ್ರಾರಂಭ, ನೀವೇನು ಕೇಳಿದ್ರಲ್ಲ ವೈಜ್ಞಾನಿಕವಾಗಿ ಅಂದರೆ ನಮ್ಮ ಪ್ರಾರಂಭದಲ್ಲಿ ಬೇರೆ ತಳಿಗಳ ಆಯ್ಕೆನೇ ಮುಖ್ಯ ಆಗುತ್ತೆ. ಬ್ಯಾಡಗಿಯನ್ನೇ ನಾವು ಬೆಳಿಬೇಕು ಅಂತ ಇಟ್ಕೊಳ್ಳೋಣಂತೆ, ಆವಾಗಾದರೂ ಸಹಿತ ಪ್ಯೂರ್ ಇರುವಂಥ ಬೀಜಗಳನ್ನು ತಗೋಬೇಕು. ಈಗ ಉದಾಹರಣೆ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯದವರು ಅವ್ರದ್ದೇ ಒಂದು ಇದೇ ಬ್ಯಾಡಗಿಯನ್ನು ಸಂಸ್ಕರಣೆ ಮಾಡಿ ಅದನ್ನು ಪ್ಯೂರಿಫೈ ಮಾಡಿ ರುದ್ರ ಅಂತ ತಳಿಯನ್ನು ಬಿಡುಗಡೆ ಮಾಡಿದೆ. ಸೊ ಅವಾಗ ಏನಾಗುತ್ತೆ, ನಾವು ಬೆಳೆದಂಥ ತಳಿ ಪೂರ್ತಿ ಒಂದು ಯೋಗ ಗುಣಮಟ್ಟದ ಒಂದು ಕಾಯಿಗಳನ್ನು ಕೊಡ್ಲಿಕ್ಕೆ ಸಾಧ್ಯತೆ. ಇದು ಬ್ಯಾಡಗಿ ತಳಿಯನ್ನೇ ಬೆಳಿಬೇಕಾದ್ರೆ, ಇಲ್ಲ ಅಂತಾದರೆ ಏನಾದರೂ ಸಹಿತ ಬ್ಯಾಡಗಿ ನಮ್ಮ ಇಳುವರಿ ಗೊತ್ತಿದೆ, 1 ಎಕರೆಗೆ 4-5 ಕ್ವಿಂಟಲ್ಗಿಂತ ಹೆಚ್ಚಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ನಮ್ಮ ವಾತಾವರಣದಲ್ಲಿ ಮಳೆ ಆಶ್ರಿತದಲ್ಲಿ, ಇಲ್ಲ ಸ್ವಲ್ಪ ನೀರಾವರಿ ಆಶ್ರಿತದಲ್ಲಿ, ಅಥವಾ ರಾಯಚೂರು ಕಡೆ ಇದೇ ತಳಿಯನ್ನು ಹತ್ತು ಹದಿನೈದು ಇಪ್ಪತ್ತು ಕ್ವಿಂಟಲ್ ವರೆಗೂ ತಗೊಳ್ಳೋರಿದ್ದಾರೆ, ಅಟ್ಲೀಸ್ಟ್ ಹತ್ತು ಕ್ವಿಂಟಲ್ ಅಂತೂ ತಗೊಳ್ತಾರೆ. ನಮ್ಮ ಪರಿಸ್ಥಿತಿಯಲ್ಲಿ ನಾಲ್ಕೆ. ಅದೇ ಇದ್ರ ಬದಲಿಗೆ ನಾವು ಸ್ವಲ್ಪ ಸುಧಾರಿತ ತಳಿಗಳಂದ್ರೆ ಓಕೆ ಹೈಬ್ರಿಡ್ಸ್ ಬಂದಿದ್ದಾವೆ ಬೇಕಾದ್ರೆ ಸಾಕಷ್ಟು ಹೈಬ್ರಿಡ್, ಅದರಲ್ಲೂ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂತೇಳಿ ಸಾಕಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದೆ. ಯಶಸ್ವಿ ಇದೆ, ಗಗನ್ ಇದೆ, ತನ್ವಿ ಇದೆ. ಇವೆಲ್ಲ ಹೆಂಗಿದೆ ಕೇಳಿದ್ರೆ, ಒಂದು ಅವುಗಳ ರೋಗವನ್ನು ಯಾಕೆಂದ್ರೆ ಇವಾಗ ಸ್ವಲ್ಪ ವಾತಾವರಣ ಹೆಚ್ಚು ಕಡಿಮೆ ಆದರೆ ರೋಗ ಬರುತ್ತೆ, ಅದನ್ನ ತಡ್ಕೊಳ್ಳುವಂಥ ಶಕ್ತಿ ಇದೆ. ಮತ್ತು ಸುಮಾರಾಗಿ ಎಕರೆಗೆ 10-15 ಕ್ವಿಂಟಲ್ನಷ್ಟು ಒಣ ಕಾಯಿನ ಕೊಡುವಂಥ ಕೆಪ್ಯಾಸಿಟಿ. ಈ ಎರಡು ಕಾರಣದಿಂದ ನಾವು ಸ್ವಲ್ಪ ತಳಿಗಳನ್ನು ಬದಲಾವಣೆ ಮಾಡೋದು ಮುಖ್ಯ ಅಂತೇಳಿ ನಾನು ಭಾವಿಸ್ತೇನೆ. ಪ್ರೊಫೆಸರ್ ಆರ್ ಹೆಗಡೆ, ನೀವು ಹೇಳಿದ್ರೆ ಅಂದರೆ ಆ ಮೊದಲನೇ ಸಾಂಪ್ರದಾಯಿಕ ಕೃಷಿ ಇತ್ತಲ್ಲ, ಗಳೆ ಹೊಡೆದು ಆಮೇಲೆ ಸಾವಯವ ಕೃಷಿಗೆ ಅವಲಂಬಿತ ಆಗಿದ್ರು, ನೈಸರ್ಗಿಕ ಕೃಷಿ ಮಾಡ್ತಿದ್ರು, ಮತ್ತು ಅಂತರ ಬೆಳೆಯನ್ನು ಮಾಡ್ತಿದ್ರು, ಹೀಗಾಗಿ ಅಕ್ಕಡಿ ಕಾಳು ಬೆಳೀತಿದ್ರು, ಅಂದರೆ ಕೀಟದ ಒಂದು ಕಾಟ ಆಗಲಿ ರೋಗದ ಕಾಟ ಆಗಲಿ ಕಡಿಮೆ ಇತ್ತು. ಈಗೇನಾಗಿದೆ, ನಮ್ಮ ರೈತ ಬಾಂಧವರು ಕೃಷಿ ಸಾಕ್ಷರ ಆಗಬೇಕಾಗಿದೆ, ಆ ತಾಂತ್ರಿಕತೆ ಬಗ್ಗೆ ತಿಳ್ಕೊಳ್ಬೇಕು. ಪ್ರತಿಯೊಂದರಲ್ಲೂ ಕೂಡ ನಾವು ತಳಿಯಿಂದ ಹಿಡ್ಕೊಂಡು ಬೀಜೋಪಚಾರ ಹಿಡ್ಕೊಂಡು ಪ್ರತಿಯೊಂದು ಯಾವುದೇ ತಳಿ ತೊಗೊಂಡ್ರು ಕೂಡ ಅದರಲ್ಲಿ ನಾವು ಬೀಜೋಪಚಾರ ಮಾಡೋದು, ಆಮೇಲೆ ಮುಂದೆ ರೋಗ ಬರ್ದಂಗೆ ತಡೆಯುವಂಥದ್ದು, ರೋಗ ಬರೋದು ಸಾಮಾನ್ಯ ಆಗಿಬಿಟ್ಟಿದೆ, ರೋಗ ಬರ್ದಂಗೆ ತಡೆಯುವಂಥದ್ದು, ಆಮೇಲೆ ಕಳೆ ನಾಶಕಗಳನ್ನು ಉಪಯೋಗ ಮಾಡುವಂಥದ್ದು ಎಡೆಕೊಟ್ಟು ಹೊಡಿತಾರೆ. ಆದರೆ ಇವೆಲ್ಲ ಕೆಲವೊಂದಿಷ್ಟು ಮಾಡಿದಾಗ ನಮಗೆ ಉತ್ತಮವಾದ ಬೆಳೆ ಬೆಳೀಲಿಕ್ಕೆ ಒಂದು ಪೂರಕ ವಾತಾವರಣ ಸೃಷ್ಟಿಯಾಗ್ತದೆ. ಅದಕ್ಕೆ ಇವತ್ತು ನಾವೆಲ್ಲ ಕೃಷಿ ಸಾಕ್ಷರಾಗಿರ್ಬೇಕಾಗಿದ್ದು ಭಾಳ ಮುಖ್ಯ ಅಂತ ನಮ್ಮ ರೈತ ಬಾಂಧವರಿಗೆ ಕೋರ್ತಾ, ಈ ಮೆಣಸಿನಕಾಯಿ ತಳಿಗಳ ಬಗ್ಗೆ ಒಂದು ತಾವು ಹೇಳಿದ್ರಿ, ಅಂದರೆ ತಮಗೆ ಸೂಕ್ತವಾದ ತಳಿಯನ್ನು ನಿರ್ಧರಿಸಿ ಒಬ್ಬ ತಜ್ಞರ ಸಲಹೆ ಪಡೆದು ತಳಿಗಳನ್ನ ಆಯ್ಕೆ ಮಾಡಿ ಬಿತ್ತೋಕೆ ವಿಚಾರ ಮಾಡಿ. ಈ ಒಂದು ನಾಟಿ ಮಾಡುವ ವಿಧಾನ, ಯಾಕಂದ್ರೆ ಅಲ್ಲಿ ಕೂಡ ಕೆಲವೊಂದು ತಪ್ಪಾದರೆ ಮುಂದೆ ಅವು ಸರಿಯಾಗಿ ಬೆಳೀಲಿಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಒಂದು ವಾತಾವರಣದ ಏರುಪೇರುಗಳಿದ್ರೂ ಕೂಡ ಅವು ತಮ್ಮನ್ನು ತಾವು ಸರಿ ಮಾಡಿಕೊಂಡು ಮುಂದೆ ಬೆಳೆಯುವಂಥ ವಾತಾವರಣ ನಾವು ಸೃಷ್ಟಿ ಮಾಡಬೇಕು ಅಂದರೆ ನಾಟಿ ಮಾಡೋದು ಕೂಡ ಭಾಳ ಪ್ರಮುಖವಾಗಿರುವಂಥದ್ದು. ಅದ್ರ ಬಗ್ಗೆ ವಿವರವಾಗಿ ಹೇಳ್ಬೋದು. ಏನಿದೆ ಕೇಳಿದ್ರೆ, ನಾಟಿ ಮಾಡೋದು ಅಂದ್ಕೂಡಲೇ ಈಗೇನಾಗುತ್ತೆ, ಸಸಿಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು? ಮೊದಲಿನಾಗಿತ್ತು, ನಾವೇ ಮಡಿ ಮಾಡ್ತಿದ್ವಿ, ಅದನ್ನು ಸಸಿಗಳನ್ನು ಹಚ್ಕೋತಿದ್ವಿ. ಈಗೇನಾಗಿದೆ, ಅದರಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಮೊದಲಿನ ಇನ್ನು ರೈತರೇ ಈಗ ಸಸಿಗಳನ್ನು ತಾವು ತಯಾರು ಮಾಡೋದನ್ನೇ ಬಿಟ್ಟಂಗಿದೆ. ಯಾಕೆ ಕೇಳಿದ್ರೆ, ಸಾಕಷ್ಟು ಪ್ರೈವೇಟ್ ನರ್ಸರಿಗಳಾಗಿದ್ದಾವೆ, ಅವರು ಸಸಿಗಳನ್ನು ತಯಾರು ಮಾಡ್ತಾರೆ, ನಾವು ಹಚ್ಚುವಂಥ ಪದ್ಧತಿ ಇದೆ. ಇದು ಒಳ್ಳೆಯದೇ. ಯಾಕೆ ಕೇಳಿದ್ರೆ, ಅವರು ಒಂದೇ ಕಡೆ ಮಾಡ್ತಾರೆ, ಅದಕ್ಕೆ ಎಲ್ಲ ರೀತಿಯಲ್ಲಿ ಔಷಧಿಗಳನ್ನ ಅಥವಾ ಕೆಮಿಕಲ್ಸ್ ಹಾಕಿ ಸೀಟ್ರಿ ಬೀಜವನ್ನು ಉಪಚಾರ ಮಾಡಿ ಎಲ್ಲ ಮಾಡ್ತಾರೆ. ಸೊ ಇದು ಒಂದು, ಅದನ್ನು ತೊಗೊಳ್ಳೋದು ಚಲೋ. ಇಲ್ಲಪ್ಪ, ಇದು ಆಗಲ್ಲ ಅಂತಾದರೆ ನಾವೇನು ಮಾಡ್ಬೋದು, ಏರ್ಮಡಿ ಮಾಡಬೇಕು. ಸಸಿಮಡಿಗಳನ್ನು ಮಾತ್ರ ಏರ್ಮಡಿನೇ ಮಾಡಬೇಕು. ಸೊ ಏರ್ಮಡಿ ಮಾಡಿ ಅದರಲ್ಲಿ ಏನು ನಾವು ಎಚ್ಚರಿಕೆ ವಹಿಸ್ತೀವಲ್ಲ, ಅದು ನಮ್ಮ ಅರ್ಧದಷ್ಟು ಮುಂದಿನ ತೊಂದರೆಗಳನ್ನು ನಿವಾರಣೆ ಮಾಡಿ. ಅದರಲ್ಲಿ ಅದು ಕೀಟ ನಿಯಂತ್ರಣ ಇರ್ಬೋದು, ಅಥವಾ ಅದಕ್ಕೆ ಉಪಚಾರ ಮಾಡುವಾಗ ಏನೇನು ಮಾಡ್ತೀವಲ್ಲ ಅದಿರ್ಬೋದು, ಕೊಡುವಂಥ ಪೋಷಕಾಂಶಗಳು ಈ ಸಸಿ ಮಡಿಯಲ್ಲಿ ಕರೆಕ್ಟಾಗಿ ಕೊಟ್ಟಿರ್ಬೋದು. ಸೊ ಇದಾದಾಗ ಏನಾಗುತ್ತೆ, ನಾವು ಸಸಿಗಳು ತಯಾರು ಮಾಡೋದು ಏನು ಪ್ರಾರಂಭಿಕ ಹಂತದಲ್ಲಿ ನಾವು ಏನು ಇನಿಷಿಯಲ್ ಇನ್ಪುಟ್ ಅಂತೀವಲ್ಲ ಅದು ಸರಿಯಾಗಿರುತ್ತೆ. ಎರಡನೇದು ಏನಿದು ಕೇಳಿದ್ರೆ, ಹಚ್ಚುವಂಥ ವಿಧಾನ. ಈಗ ನೀವು ತಾವೇನು ಕೇಳ್ತಿದ್ರಿ, ವಾತಾವರಣ ವೈಪರೀತ್ಯ ಆದಾಗ ಏನು ನಾವು ಮಾಡ್ಬೋದು? ಸೊ ಈಗೇನಿದೆ, ಮೆಣಸಿನಕಾಯಿನ ಹೇಳಿದ್ನಲ್ಲ, ನೀರಿನ ಒಂದು ಜಾಸ್ತಿ ಆಯಿತು ಅಂತಾದರೆ ನೀರು ನಿಂತು ಅಂದರೆ ಕೊಳಿತದೆ ಅಂತೇಳಿ, ಅದು ಭಾಳ ಅದಕ್ಕೆ ತೊಂದರೆ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ಏರ್ಮಡಿ ಪದ್ಧತಿ ಈಗ ಸಾಕಷ್ಟು ಬೆಳೆಗಳಲ್ಲಿ ಬಂದುಬಿಟ್ಟಿದೆ. ಏರ್ಮಡಿಯಲ್ಲೇ ಬಿತ್ತುವುದು, ಅದನ್ನು ನಾಟಿ ಮಾಡೋದು, ಏರ್ಮಡಿಯಲ್ಲಿ ಪ್ಲಾಸ್ಟಿಕ್ ಹೊದಿಕೆಗಳನ್ನು ಉಪಯೋಗಿಸಿ ಡ್ರಿಪ್ನಲ್ಲಿ ಮಾಡೋದು. ಹಿಂಗೆ ಮಾಡಿದಾಗ ಇಳುವರಿನೂ ಜಾಸ್ತಿ ಆಗುತ್ತೆ. ಇಂಥ ಒಂದು ಪ್ರಸಂಗಗಳಲ್ಲಿ ಅದು 10 ದಿವಸ ಸಹಿತ ಆದರೂ ಸಹಿತ ಯಾವುದೇ ಕಾರಣಕ್ಕಾಗಿ ಬೆಳೆಗಳಿದ್ದವು. ಈ ವರ್ಷ ಆದರೂ ಯಾರ್ಯಾರು ಮೆಣಸಿನ ಬೆಳೆಯನ್ನು ಆ ರೀತಿ ಮಾಡಿದ್ರಲ್ಲ, ಅವ್ರಿಗೇನು ತೊಂದರೆ ಆಗಲ್ಲ. ನೋಡಿ, ನೀರು ಮಳೆ ಬರ್ತಾ ಇದ್ದ ನೀರಾವರಿ ಏನು ಅವಶ್ಯಕತೆ ಇಲ್ಲ, ಬಟ್ ಏರ್ಮಡಿ ಒಂದೇ ಒಂದು ಅದನ್ನು ಇದು ಮಾಡೋದು. ಸೊ ನಾ ಮುಂದೆ ಈಗ ಏನಿದೆಯಲ್ಲ, ಯಾಕೆಂದರೆ ಇದಕ್ಕೆಲ್ಲ ಕೆಲವೊಂದು ಸರ್ಕಾರದ ಒಂದು ಸಬ್ಸಿಡಿಗಳು ಇದಾವೆ. ಸೊ ಅದನ್ನು ಉಪಯೋಗಿಸ್ಕೊಂಡು, ಇಲ್ಲ ತಾವೇ ಆದರೂ ಸಹಿತ, ಯಾಕೆಂದ್ರೆ ಇದರಲ್ಲಿ ಆದಾಯ ಇರೋದ್ರಿಂದ ನಾವು ಒಂದ್ಸರಿ ಇನ್ವೆಸ್ಟ್ ಮಾಡಲು ಏನೂ ತೊಂದರೆ ಇಲ್ಲ. ಏರ್ ಮತ್ತು ಮಡಿಗಳನ್ನ ಮಾಡಲಿಕ್ಕೆ ಈಗ ಮಷಿನ್ಗಳಿದಾವೆ, ಟ್ರ್ಯಾಕ್ಟರ್ನಲ್ಲಿ ಚಾಲಿತ ಮಷಿನ್ಗಳಿದಾವೆ. ಸೊ ಇವನ್ನು ಉಪಯೋಗಿಸಿ ಏರ್ಮಡಿ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಅದರಲ್ಲಿ ಡ್ರಿಪ್ ಹಾಕಿದ್ರೆ ನಿಮ್ದು ಇವೆರಡು ಇನ್ನೂ ಅದಕ್ಕೆ ಮತ್ತು ಹೆಚ್ಚು ಲಾಭ. ಏರ್ಮಡಿ ಮಾಡಿ ಆ ಕಡೆ ಈ ಕಡೆ ಇಳಿಜಾರು ಮಾಡಬೇಕು ಅಂದ್ರೆ ಒಂದು 90 ಸೆಂಟಿಮೀಟರ್ ಆಗಲೇ ಇರುತ್ತೆ. 2 ಸಾಲ ಮೆಣಸಿನಾಗಿ ಕೊಡುತ್ತವೆ, 60-60 ಸೆಂಟಿಮೀಟರ್ ಮೆಣಸಿನಾಗಿ ಕೊಡುತ್ತವೆ, 2 ಸಾಲ ಕೊಡುತ್ತದೆ. ಅದರಲ್ಲಿ ಹೋಲ್ ಮಾಡಿ ಅದರಲ್ಲಿ ಮೆಣಸಿನಾಗಿ ಹಚ್ಚಿದ್ರೆ ಆಯ್ತು, ಮಧ್ಯದಲ್ಲಿ ನಾನು ಡ್ರಿಪ್ ಲೈನ್ ಇರುತ್ತೆ, ಎರಡಕ್ಕೂ ಆಗುತ್ತೆ ನೋಡ್ರಿ. ಇದಕ್ಕೆ ಈಗ ಯಾಕೆ ಬೇರೆ ಕಡೆ ಹೆಚ್ಚಿಗೆ ಇಳುವರಿ ಬರುತ್ತೆ, ನಾವು ನೀರಾವರಿಯಲ್ಲಿ ಬೆಳೀತಾರೆ. ಸೊ ನಮಗೂ ಅವಶ್ಯಕತೆ ಬಂದಾಗ, ಈಗೇನು ಸೆಪ್ಟೆಂಬರ್ದಲ್ಲಿ ಮಳೆ ಕಡಿಮೆ ಆಗುತ್ತೆ, ಅಲ್ಲಿಂದ ಮುಂದೆ ಒಂದು 2 ತಿಂಗಳಲ್ಲಿ ನಾವು ನೀರಾವರಿ ಕೊಟ್ವಿ ಅಂದರೆ ಇಳುವರಿ ಹೆಚ್ಚಿಗೆ ಆಗೇ ಆಗುತ್ತೆ. ಸೊ ಆ ಕಾರಣದಿಂದ ಈ ರೀತಿ ಮಾಡೋದು ಒಂದು. ಇದನ್ನು ಈಗಾರು ಮಾಡ್ಬೋದು, ಬೇಸಿಗೆಯಲ್ಲಿ ಮಾಡೋದಾರಂತೂ ಇದು ಮಾಡಲೇಬೇಕಾಗುತ್ತೆ. ಸೊ ಈಗ ಮಳೆಗಾಲದಲ್ಲಿ ಇದನ್ನು ಮಾಡೋದ್ರಿಂದ ನಾವು ತೊಂದರೆಯನ್ನು ತಪ್ಪಿಸ್ಬೋದು. ಪ್ರೊಫೆಸರ್ ತುಂಬ ಚೆನ್ನಾಗಿ ಹೇಳಿದ್ರಿ, ಏರ್ಮಡಿ ಮಾಡೋದು ಬಹಳ ಮುಖ್ಯ ನಾಟಿ ಮಾಡೋ ಟೈಮಾಗ. ಅಂದ್ರೆ ಏನಾಗ್ತದೆ, ಆದ್ರೂ ಸಹಿತ ಅದ್ರ ಇಂತಹ ಪ್ರಸಂಗಗಳಲ್ಲಿ ಮಳೆ ಯಾವಾಗ ಜಾಸ್ತಿ ಆಗತ್ತಲ್ಲ ಅದರಲ್ಲಿ ಪೂರ್ತಿ ಅದೊಂದು ರೀತಿಯ ಸಂರಕ್ಷಿತ ಬೇಸಾಯ, ನಿಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಕೊಳ್ಳೋ ಒಂದು ಉಪಾಯ ಸಂರಕ್ಷಿತ. ಇದ್ರೊಳಗೆ ನೋಡ್ರಿ, ಈಗ ಪಾಲಿಥಿನ್ ಸೀಟ್ಸ್ ಒಳಗೆ ಮಾಡಿ ಸಂರಕ್ಷಿತ ಬೇಸಾಯ ಮಾಡಿದಾಗ ಹೇಗೆ ಅಂದ್ರೆ, ಒಂದು ಒಳ್ಳೆ ವಾತಾವರಣದ ಸಸಿ ಬೆಳೀತು, 1-5 ಪಟ್ಟು ಬೆಳೀತು. ಹಂಗೇನೆ ಇಲ್ಲಿ ಕೂಡ ಇಷ್ಟಾದ್ರೂ ನಾವು ಪ್ರಯತ್ನ ಮಾಡಬೇಕು ಅಂತ. ಪ್ರೊಫೆಸರ್ ಆರ್ ಬಿ ಹೆಗಡೆ ಅವರೇ, ಇವತ್ತು ನೋಡ್ರಿ ನಾವು ಏನೇ ತಳಿ ಹಾಕಿದ್ರು ಸಸಿ ಹಾಕಿದ್ರು ಚೆನ್ನಾಗಿ ಬೆಳೆದು ಬರ್ಬೇಕಂದ್ರೆ ಭೂತಾಯಿ ಒಂದು ಪೌಷ್ಟಿಕಾಂಶವನ್ನು ಕೊಡಬೇಕು, ಅಂದರೆ ಆ ಮಣ್ಣಿನೊಳಗೆ ಆ ಅಂಶ ಇರಬೇಕು. ಇವತ್ತು ನೋಡ್ರಿ ನಾವು ಸಾಕಷ್ಟು ಸಾವಯವ ಕೃಷಿ ಕಡಿಮೆ ಮಾಡಿದ್ದೀವಿ, ಇವತ್ತು ನಾವು ಸಾಂಪ್ರದಾಯಿಕ ಕೃಷಿಯಿಂದ ಹೊರಗೆ ಬಂದೀವಿ, ರಾಸಾಯನಿಕ ಕೃಷಿಯನ್ನು ಮಾಡ್ತೀವಿ. ಅಂದರೆ ಪ್ರತಿ ವರ್ಷ ನಾವು ಈ ಯೂರಿಯಾ ಡಿ ಎ ಪಿ ಗೊಬ್ಬರಗಳನ್ನ ಹಾಕ್ಕೊಂಡು ನಮ್ಮ ಮಣ್ಣಿಗೆ ಪೌಷ್ಟಿಕಾಂಶಗಳನ್ನ ಕೊಟ್ಟೆ ನಾವು ಬೆಳೆಯೋದು. ಈ ಒಂದು ಮೆಣಸಿನಕಾಯಿ ಬೆಳಿಬೇಕಾದ್ರೆ ಏನು ವಿಶೇಷ ಕಾಳಜಿ ತೆಗೆದುಕೋಬೇಕಾಗ್ತದೆ, ಮತ್ತೆ ಯಾವ ರೀತಿ ಪೋಷಕಾಂಶಗಳು ಬಹಳ ಅವಶ್ಯವಾಗಿ ಬೇಕಾಗ್ತದೆ? ಮೆಣಸಿನಕಾಯಿ ಬೆಳೆಯುವಾಗ ಪೋಷಕಾಂಶ ಹೇಗಾಗಿದೆ ಕೇಳಿದ್ರೆ ನೀವು ಹೇಳ್ತಾ ಇದ್ರಿ, ತಾವು ಮೊದಲೆಲ್ಲ ಸಾಂಪ್ರದಾಯಿಕ ಕೃಷಿ ಇತ್ತು, ಅವಾಗ ಹೇಗಿತ್ತು ಕೇಳಿದ್ರೆ ಒಂದು ಹೊಲಕ್ಕೆ ಕನಿಷ್ಠ ಒಂದು 10 ಟನ್ನಷ್ಟು ಸಾವಯವ ಬೀಳ್ತಿತ್ತು, ಮಣ್ಣಲ್ಲಿ ಹಾಕ್ಲಿರ್ತಿದ್ದು. ಇದು ಆ ಸಮಯದಲ್ಲಿ ನಮ್ಗೆ ಹೆಚ್ಚಿನ ತೊಂದರೆಗಳು ಆಗ್ತಿರ್ಲಿಲ್ಲ. ಈಗೇನಾಗಿದೆ, ಅದು ಕಡಿಮೆ ಮಾಡಿದ್ದೀವಿ. ನಾವು ಎಷ್ಟೇ ಸಾವಯವ ಗೊಬ್ಬರ ಕೃಷಿ ಬಗ್ಗೆ ಮಾತಾಡಿದ್ರೆ ಸಹಿತ ಸಗಣಿ ಗೊಬ್ಬರ ಇಲ್ಲದೆ ಅಥವಾ ಆಕಳು ಇಲ್ಲದೆ ಅಥವಾ ಎನಿ ಪ್ರಾಣಿಗಳ ಒಂದು ಕಂಪೋನೆಂಟ್ ಇಲ್ಲದೆ ಸಾವಯವ ಗೊಬ್ಬರ ಸಾಧ್ಯ ಇಲ್ಲ. ಹೌದು, ಅದು ಇಲ್ಲದೇ ನಾವು ಮಾತಾಡೋಲ್ಲಿ ಅರ್ಥ ಇಲ್ಲ ಅಂತ ನನ್ನ ಲೆಕ್ಕ. ಸೊ ಅದಿದ್ರೆ ಈಗ ಸಹಿತ ಸಾಧ್ಯ ಇದೆ, ಅದಿಂದ ಯಾವುದೇ ಬೆಳೆಗಳಲ್ಲಿ. ಬಟ್ ಕೆಲವೊಂದು ಕೀಟಗಳ ನಿಯಂತ್ರಣದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ರೋಗಗಳ ನಿಯಂತ್ರಣದಲ್ಲಿ, ಆದರೂ ಸಹಿತ ಮಾಡ್ಬೋದು. ಅದಕ್ಕಾಗಿ ನಮ್ದು ಯಾವಾಗಲೂ ನಮ್ಮ ಏನು ಒಂದು ಶಿಫಾರಸು ಏನಿರ್ತಾರೆ, ಕನಿಷ್ಠ 1 ಎಕರೆಗೆ 10 ಟನ್ನಷ್ಟು ಸಾವಯವ ಸಗಣಿ ಗೊಬ್ಬರ ಬೀಳ್ಬೇಕು. ಅದು ಅದು ಬಿದ್ದಾಗ ಅವಾಗ ಏನಾಗುತ್ತೆ, ಪೋಷಕಾಂಶ ಎಲ್ಲ ಪೋಷಕಾಂಶಗಳು ಇರುತ್ತೆ. ಇಲ್ಲ, ನಾವು ಪ್ರತಿ ವರ್ಷ ಬರೀ ಸಾರಜನಕ ರಂಜಕ ಪೊಟ್ಯಾಶ್ ಅಷ್ಟೇ ಕೊಡ್ತೀವಿ, ಬೆಳೆಗಳು ಇಳುವರಿನೂ ಕಡಿಮೆ ಆಗುತ್ತೆ, ಮಣ್ಣಿನ ಪೋಷಕಾಂಶನೂ ಕಡಿಮೆ ಆಗುತ್ತೆ, ಮುಂದಿನ ಬೆಳೆಗೂ ತೊಂದರೆ ಆಗುತ್ತೆ, ಅಲ್ಲದೆ ಗಿಡಗಳು ರೋಗಗಳು ಮತ್ತು ಕೀಟಗಳನ್ನ ಹಾನಿಯಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕೆಂದ್ರೆ ಅವು ವೀಕ್ ಆಗ್ತವೆ, ಅವುಗಳ ಒಂದು ಶಕ್ತಿ ಕಡಿಮೆ ಆಗುತ್ತೆ. ಸೊ ಇದು ಪ್ರಮುಖ ಮುಖ್ಯ. ನೀವು ಸಾವಯವ ಈಗ ಗೊಬ್ಬರ ಹಾಕಿದಾಗ ಇದ್ದಾಗ ಸೂಕ್ಷ್ಮಾಣು ಜೀವಿಗಳು ಅಸಂಖ್ಯ ಸಂಖ್ಯೆಯಲ್ಲಿರುತ್ತವೆ, ಅವು ನಮಗೆ ಸ್ನೇಹಪರವಾಗಿರುತ್ತೆ. ಇದ್ದಾಗಷ್ಟೇ ನಮಗೆ ಇರುವಂತಹ ಒಂದು ಪೋಷಕಾಂಶಗಳು ತಿರುಗಿ ನಮಗೆ ಗಿಡಗಳಿಗೆ ಲಭ್ಯ ಆಗುವಂತಹ ಸಾಧ್ಯತೆ. ಯಾಕೆಂದ್ರೆ ನಾವು ಸಗಣಿ ಗೊಬ್ಬರ ಹಾಕ್ತೀವಿ ಅಂದ್ರೆ ಅದರಲ್ಲಿ ಕೊಡುವಂತಹ ಒಂದು ಪೋಷಕಾಂಶ ಅಷ್ಟೇ ಆಲೋಚನೆ ಮಾಡಬಾರ್ದು. ಅದರಿಂದ ಆಗುವಂತಹ ಸಾಕಷ್ಟು ಇತರ ತಾವು ಹೇಳದಂಗೆ ಸೂಕ್ಷ್ಮಾಣು ಜೀವಿಗಳಿದಾವೆ, ಅವುಗಳು ಮಣ್ಣಿನ ಒಂದು ಗುಣಧರ್ಮವನ್ನು ವ್ಯತ್ಯಾಸ ಮಾಡ್ತವೆ, ನೀರನ್ನ ಹಿಡ್ಕೊಳ್ಳುವಂತಹ ಶಕ್ತಿ ಇದೆ, ಇವೆಲ್ಲ ಇದೆ. ಬಟ್ ಇವುಗಳನ್ನ ನಾವು ಮರೆತು ಬಿಟ್ಟಿದೀವಿ. ಸಾವಯವ ಇಲ್ಲಾಂದ್ರೆ ಅದಕ್ಕೆ ಬಂಜರ ಅಂತ ಹೇಳೋದಲ್ಲರಿ. ಮರುಭೂಮಿಗೆ ನಮ್ಮ ಈಗ ಈ ಮಣ್ಣಿಗೆ ವ್ಯತ್ಯಾಸ ಅಂದ್ರೆ ಅಲ್ಲಿ ಯಾವ್ದು ಗೊಬ್ಬರ ಪ್ರಶ್ನೆಯನ್ನು ಬರುದಿಲ್ಲ, ಅಂದ್ರೆ ಬಂಜರು ಭೂಮಿನೇ ಮರುಭೂಮಿ. ಅದೇನಾಗುತ್ತೆ, ಮತ್ತೆ ಅವು ಈಗ ನಾವು ಇವು ಕೊಟ್ಟಾಗ ಬರೀ 3 ಪೋಷಕಾಂಶದ ಬಗ್ಗೆ ಅಷ್ಟೇ ಲಕ್ಷ್ಯ ಕೊಡ್ತೀವಿ. ಈಗ ಏನಾಗುತ್ತೆ, ಇತರ ಪೋಷಕಾಂಶಗಳು ಒಂದು ಗಿಡದ ಬೆಳವಣಿಗೆಯಲ್ಲಿ, ಅದುಗಳ ರೋಗಗಳನ್ನ ನಿರೋಧಕ ಶಕ್ತಿಯಲ್ಲಿ, ಅದರ ಗುಣಮಟ್ಟದಲ್ಲಿ, ಮೆಣಸಿನಕಾಯಿ ಅಂತಲ್ಲಿ ಗುಣಮಟ್ಟ ಬಹಳ ಮುಖ್ಯ. ಅದ್ರ ಬಗ್ಗೆ ಇತರ ಲಘು ಪೋಷಕಗಳು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾದ್ರೂ ಅವುಗಳ ಪ್ರಾಮುಖ್ಯತೆ ಬಹಳ ಇದೆ. ಜಿಂಕ್, ಫಾಸ್ಫರ್ ಇವೆಲ್ಲ ಬೇಕಾಗ್ತದೆ, ಕಬ್ಬಿಣ ಇವೆಲ್ಲವ ಬಹಳ ಮುಖ್ಯ ಆಗುತ್ತೆ. ಈಗ ಒಂದು ಬೋರಾನ್ ಒಂದೇ ಒಂದು ನೀವು ಇದು ಕಡಿಮೆ ಇತ್ತು ಅಂತಾರೆ ಮಣ್ಣಲ್ಲಿ, ಅಥವಾ ಸಾಕಷ್ಟು ಸಿಗ್ತಾ ಇಲ್ಲ ಅಂದ್ರೆ ಹೂಗಳು ಉದುರ್ಲಿಕ್ಕೆ ಶುರು ಆಗ್ತವೆ. ಆದ್ರಿಂದ ಫಸ್ಟ್ ಪ್ರಾರಂಭದಲ್ಲಿ ಸಗಣಿ ಗೊಬ್ಬರ ಕೊಡಲೇಬೇಕು. ಅದು ಎಷ್ಟೇ ನಾವು ಬೆಳಿತೀವಲ್ಲ, ಅದರ ಅದಕ್ಕೆ ಬೇಕಾದಂತಹ ಸಗಣಿ ಗೊಬ್ಬರವನ್ನು ಕೊಡಲೇಬೇಕು. ಎರಡನೇದೇನು ಕೇಳಿದ್ರೆ, ಯಾವಾಗ ಎಲ್ಲ ಬೆಳೆಗಳಂತ ಇದಕ್ಕೂ ಸಾರಜನಕ ರಂಜಕ ಮತ್ತು ಪೊಟ್ಯಾಶು, ಅದರಲ್ಲೂ ಸ್ವಲ್ಪ ಪೊಟ್ಯಾಶ್ ಜಾಸ್ತಿನೇ ಬೇಕಾಗತ್ತೆ. ಇವು ಬೇಕು, ಇದು ಇದನ್ನ 2 ಹಂತಲ್ಲಿ ಕೊಡಬೇಕಾಗತ್ತೆ. ಯಾಕೆಂದ್ರೆ ನಾವು ನಾಟಿ ಮಾಡುವಾಗ ಒಂದ್ಸರಿ ಅಥವಾ ಇದನ್ನು ಮಾಡುವಾಗ, ಆಮೇಲೆ ಒಂದು ಇದರಲ್ಲಿ ಉಳಿದೆಲ್ಲ ಏನು ಮಾಡ್ತೀವಿ, ಉಳಿದೆಲ್ಲ ಸಾರಜನಕ ಅಷ್ಟೇ ಕೊಡ್ತೀವಿ. ಇದು ಸ್ವಲ್ಪ ಹೆಚ್ಚಿನ ಒಂದು ಅವಧಿಯ ಬೆಳೆ ಆಗಿರೋದ್ರಿಂದ ನಾವು 2 ಸಾರಿ ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 40-45 ದಿವಸಕ್ಕೆ ನಾಟಿ ಮಾಡಿದ ಮೇಲೆ ಒಂದು ಸಾರಿ ಕೊಡಬೇಕು, ಪ್ರಾರಂಭಿಕ ಹಂತದಲ್ಲಿ ಒಂದು ಸಾರಿ ಕೊಡಬೇಕು. ನಾವೀಗ ಹೇಳೋದಾದರೆ ಸುಮಾರಾಗಿ ಒಂದು 87 ಕೆಜಿಯಷ್ಟು ಡಿ ಎ ಪಿ, ಅಂದರೆ ನಾನು ಗೊಬ್ಬರದ ಪ್ರಮಾಣದಲ್ಲಿ ಹೇಳಬೇಕಂತಂದರೆ, ಆಮೇಲೆ ಒಂದು 110 ಕೆಜಿಯಷ್ಟು ಯೂರಿಯಾ, ಆಮೇಲೆ ಒಂದು 50 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಗೊಬ್ಬರವನ್ನು 1 ಎಕರೆಗೆ ಬೇಕಾಗುತ್ತೆ. ಇದರಲ್ಲಿ ಅರ್ಧ ಪ್ರಮಾಣವನ್ನು ಪ್ರಾರಂಭಿಕ ಹಂತದಲ್ಲಿ ಕೊಟ್ಟು ಅರ್ಧವನ್ನು ಆಮೇಲೆ ಕೊಡಬೇಕು. ಇದು ಮತ್ತೆ ಅದೇ ನಾವು ಏನು ಹೇಳಿದ್ವಿ, ಈಗ ಓನ್ಲಿ ಮೇನ್ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಅಷ್ಟೇ ಮಾತಾಡಿದ್ವಿ, ಆದರೆ ಸಗಣಿ ಗೊಬ್ಬರವನ್ನು ಮೊದಲು ಕೊಟ್ಟಿರಬೇಕಂಥದ್ದು ಅದು ಸಾಧಾರಣ ಮಣ್ಣಿನಲ್ಲಿ ಸಾಕಾಗತ್ತೆ. ಇದಲ್ಲದೇ ಒಮ್ಮೆ ಬೆಳೆಗಳ ಒಂದೇನು ಹೂವು ಆಡೋಕ್ಕಿಂತ ಮೊದಲು ಒಂದ್ಸಾರಿ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಅಂತ ಸಿಗುತ್ತೆ, ಈಗ ತರಕಾರಿ ಸ್ಪೆಷಲ್ ಅಂತ ಸಿಗುತ್ತೆ. ಅದರಲ್ಲಿ ತರಕಾರಿ ಬೆಳೆಗಳಿಗೆ, ಅಂದರೆ ಮೆಣಸಿನಕಾಯಿನ ನಾವು ತರಕಾರಿ ಬೆಳೆ ಅಂತಲೇ ಸೇರಿಸ್ಕೊಂಡ್ರೆ ಅದನ್ನು ಒಂದು ಸಿಂಪರಣೆ ಮಾಡೋದ್ರಿಂದ ಹೂವು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ, ಹೂವು ಕಾಯಿ ಕಟ್ಟಲಿಕ್ಕೆ ಸಹಿತ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಈ ಒಂದು ಇದನ್ನು ನಾವು ಹಾಕ್ಬೋದು. ಇದಲ್ಲದೆ ನಾವೀಗ ಇದ್ರ ಸಂಗಡನೆ ಗೊಬ್ಬರ ಹಾಕುವಾಗಲೇ ಅದನ್ನು ಮಣ್ಣಿಗಾದರೂ ಸೇರಿಸ್ಬೋದು, ಇಲ್ಲ ಗೊಬ್ಬರ ಸಂಗಡಾದ್ರೂ ಸೇರಿಸ್ಬೋದು, ಅಥವಾ ಸಸಿಯನ್ನು ನಾಟಿ ಮಾಡುವಾಗ ಅದನ್ನು ಅದ್ದೆ ಹಾಕ್ಬೋದು. ಈ ಏನು ಜೈವಿಕ ಗೊಬ್ಬರಗಳಂತಿದ್ದಾವಲ್ಲ, ಅದು ರೋಗ ನಿಯಂತ್ರಣಕ್ಕಾಗಿ ಲೈಕ್ ಟ್ರೈಕೋಡರ್ಮಾ, ಅಥವಾ ಸಾರಜನಕ ಮತ್ತು ಇತರ ನ್ಯೂಟ್ರಿಯನ್ಸ್ ತಗೊಳ್ಳಿಕ್ಕಾಗಿ ಅಜೋಸ್ಪಿರಲಮ್ ಇರ್ಬೋದು, ಅಥವಾ ರಂಜಕ ಕರಗಿಸುವಂಥ ಗೊಬ್ಬರಗಳನ್ನು, ಇದನ್ನು ಹಾಕೋದ್ರಿಂದ ನಾವು ಏನು ಗೊಬ್ಬರದ ಪ್ರಮಾಣ ಕಡಿಮೆ ಮಾಡ್ಬೋದು, ಅಲ್ಲದೆ ಗಿಡಗಳ ಒಂದು ಬೆಳವಣಿಗೆಯಲ್ಲಿ ನಾವು ಒಂದು ಹೆಚ್ಚಿನ ಒಂದು ಇದನ್ನು ಫಲವನ್ನು ನಿರೀಕ್ಷಿಸಬಹುದು. ಅಂದರೆ ಪೋಷಕಾಂಶಗಳ ಮಹತ್ವ ಬಹಳ ಇದೆ. ಒಂದು ಸಸಿ ಮರವಾಗಿ ಬೆಳಿಬೇಕು ಅಥವಾ ಒಂದು ಸಸಿ ಒಂದು ಈಗ ಇಳುವರಿ ತೆಗೆದುಕೊಳ್ಳುವವರಿಗೆ ಅಷ್ಟು ತುಂಬ ಎತ್ತರವಾಗಿ ಬೆಳೆದು ಗಿಡಗಳಲ್ಲಿ ಮೆಣಸಿನಕಾಯಿ ಬರಬೇಕು ಅಂತಂದರೆ ಈ ಪೋಷಕಾಂಶಗಳ ಮಹತ್ವ ಬಹಳ ಇದೆ. ಸಾವಯವ ಹಣದುಬ್ಬರದ ಬಗ್ಗೆನೂ ಹೇಳ್ತಾನೆ ಇದ್ದೀರಿ, ಆಮೇಲೆ ನೀರಿನ ನಿರ್ವಹಣೆ ಬಗ್ಗೆನೂ ನಾವು ಚರ್ಚೆ ಮಾಡಿದ್ವಿ. ಯಾಕಂದ್ರೆ ಇವತ್ತು ಮಳೆಗಾಲದ ಸಂದರ್ಭದೊಳಗೆ ಹೆಂಗೆ ನೀರು ನಿರ್ವಹಣೆ ಮಾಡಬೇಕು, ಏನು ಮಾಡಿ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ತಿಪ್ಪೆ ಗೊಬ್ಬರ ಬೇಕೇ ಬೇಕು, ಸಾವಯವ ಗೊಬ್ಬರ ಅಂತಂದ್ರೆ, ಮತ್ತು ಎರೆಹುಳು ಗೊಬ್ಬರ ಕೂಡ ಬೇಕಾಗ್ತದೆ. ಅದು ಹಾಕೋದ್ರಿಂದ ಸಾಕಷ್ಟು ಎರೆಹುಳು ಗೊಬ್ಬರ ಇರ್ಬೋದು, ಅಥವಾ ಹಿಂಡಿಗಳಿರ್ಬೋದು, ಬೇವಿನ ಹಿಂಡಿ ಹಾಕೋದ್ರಿಂದ ಸಹಿತ ಇವನ್ ಅದನ್ನು ಒಂದು ಎಕರೆಗೆ ಒಂದು ಎರಡು ಕ್ವಿಂಟಲ್ ಹಾಕಿದ್ರೆ ಸಹಿತ ಲಾಭ ಇದೆ. ಈಗ ಇನ್ನೊಂದು ನಮ್ಮ ರೈತರಿಗೆ ಬರುವಂತ ಸಮಸ್ಯೆ ಅಂದ್ರೆ, ಅವರು ಏಕ ಬೆಳೆ ಬೆಳೀತಾ ಇದ್ದಾರೆ, ಆದ್ರೆ ಯಾವಾಗ್ಲೂ ಅಂತರ್ಬೆಳೆ ಬೇಸಾಯ ಬಹಳ ಒಳ್ಳೆಯದು. ಅಂದ್ರೆ ಬೇರೆ ಬೇರೆ ಪೈರುಗಳನ್ನು ಕೂಡ ನಾವು ಜೊತೆಗೆ ಬೆಳೆದ್ರೆ ಸಪೋರ್ಟ್ ಆಗಿರ್ತದೆ, ಆಮೇಲೆ ರೋಗ ನಿರೋಧಕತೆ ಬರ್ತದೆ, ಆಮೇಲೆ ಕೀಟಗಳ ನಿರ್ವಹಣೆ ಸರಳ ಮಾಡಬಹುದು. ಈ ಅಂತರ್ ಬೇಸಾಯದ ಮಹತ್ವವನ್ನ ಈ ಮೆಣಸಿನಕಾಯಿ ಬೆಳೆಗೆ ತಾವು ಹೇಗೆ ನಿರ್ವಹಣೆ ಮಾಡಬಹುದು? ತಾವು ಹೇಳಿದಂಗೆ ಏಕ ಬೆಳೆಯಿಂದ ತೊಂದರೆಗಳು ಬಹಳ ಇದೆ. ಸೊ ಇದರಲ್ಲಿ ಮೆಣಸಿನಕಾಯಿ ಸಂಗಡ ಬೆಳ್ಳುಳ್ಳಿ ಕೊತ್ತಂಬರಿ ಇದು ಒಂದು ಆದಾಯಕ್ಕೂ ಆಯಿತು. ಇನ್ನೊಂದು ಬೆಳೆಗಳ ಮಧ್ಯದಲ್ಲಿ ಇನ್ನೊಂದು ಬೆಳೆ ಬಂದಾಗ ಅವುಗಳಿಂದ ರೋಗಗಳು ಹರಡುವಂಥ ಅಥವಾ ಕೀಟಗಳು ಅದರಲ್ಲೂ ರೋಗಕ್ಕಿಂತ ಕೀಟಗಳು ಹರಡುವಂಥ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ರೀತಿ ಕೆಲವು ಸರಿ ನಾವು ಮೆಕ್ಕೆಜೋಳ ಹಾಕ್ತೀವಿ, ಮೆಕ್ಕೆಜೋಳದಲ್ಲಿ ಒಂದು ನಾಲ್ಕು ಸಾಲು ಮೆಣಸಿನಕಾಯಿ ಹಾಕಿ ಒಂದು ಸಾಲು ನಾವು ಮೆಕ್ಕೆಜೋಳ ಅಥವಾ ಬಾರ್ಡರ್ ಸುತ್ತಲೂ ಬಾರ್ಡರ್ನಲ್ಲಿ ಮೆಕ್ಕೆಜೋಳ ಹಾಕೋದ್ರಿಂದ ಅಥವಾ ಜೋಳ ಹಾಕೋದ್ರಿಂದ ಅವುಗಳೇನು ಮೈಟ್ಸ್ ಅಥವಾ ಥ್ರಿಪ್ಸಿನ್ ಇದಾವಲ್ಲ ಕೀಟಗಳು ಅವುಗಳ ಒಂದು ಹರಡುವಂಥ ಇದನ್ನು ಕಡಿಮೆ ಮಾಡ್ಬೋದು. ಇದಲ್ಲದೆ ಕೆಲವು ಕಡೆ ಏನಿದೆ ಕೇಳಿದರೆ ಅರಿಶಿನ ಅಥವಾ ಶುಂಠಿಯನ್ನು ಬೆಳೆಯುವಂಥವ್ರು ಮಧ್ಯದಲ್ಲಿ ಮೆಣಸಿನ ಬೆಳೆಯನ್ನು ಆ ರೀತಿಯಾಗೂ ಬೆಳೆ ಬೇರೆ ಬೆಳೆಗಳಲ್ಲಿ ಮೆಣಸಿನ ಬೆಳೆಯನ್ನು ಅಂತರ್ ಬೆಳೆಯಾಗಿ ಬೆಳಿಬೋದು. ಸೊ ಈ ಹಿಂಗೆ ಬೆಳೆಯೋದ್ರಿಂದ ಅದೇ ತಾವು ಹೇಳ್ದಂಗೆ ಒಂದು ಬೆಳೆ ಫೇಲ್ ಆಯಿತು, ಮೆಣಸಿನ ಬೆಳೆಗೆ ನೀರು ಹೆಚ್ಚಾಗಿ ಹೋಯಿತು ಅಂತಾದರೆ ನಮಗೆ ಈ ಒಂದು ಬೆಳೆಗಳಲ್ಲಿ ಸೊ ಆದಾಯವನ್ನು ನಿರೀಕ್ಷೆ ಮಾಡ್ಬೋದು, ಇಲ್ಲಾಂದ್ರೆ ಪೂರ್ತಿ ಹರಗಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಆ ಬೆಳೆಗಳಿಂದ ಬರುವಂಥ ಆದಾಯವನ್ನು ನಿರೀಕ್ಷೆ. ಈಗ ಅಂತರ್ ಬೆಳೆ ಅಂದರೆ ಎರಡು ಮೂರು ಲಾಭ ಇದೆ, ನೀವು ಕೀಟ ನಿರ್ವಹಣೆ ಮಾಡ್ಬೋದು, ರೋಗ ನಿರ್ವಹಣೆ ಮಾಡ್ಬೋದು, ಜೊತೆಗೆ ಪರ್ಯಾಯ ಆದಾಯವನ್ನು ನಾವು ಸೃಷ್ಟಿ ಮಾಡ್ತೇವೆ, ಆಮೇಲೆ ನಾವು ಖಾಲಿ ಕೂತೀವಿ ಅಂತ ಅನ್ನೋ ಭಾವನೆ ಇಲ್ಲ. ಯಾಕಂದ್ರೆ ನಾಲ್ಕೈದು ವರ್ಷ ನೋಡಿದ್ರೆ ಮೆಣಸಿನ ಬಗ್ಗೆ ಕೀಟಗಳು ಜಾಸ್ತಿಯಾಗಿ ಇಳುವರಿನೇ ಬರದೇ ಇರುವಂತಹ ಸಾಧ್ಯತೆಗಳಿದೆ ಬೆಳೆದು ಸಹಿತ. ಆ ಸಮಯದಲ್ಲಿ ಅಂತರ್ ಬೆಳೆಯಾಗಿರುತ್ತಲ್ಲ ಅದರಿಂದ ಸ್ವಲ್ಪ ಮಟ್ಟದ ಈ ತರ ಸೂಕ್ಷ್ಮ ಬೆಳೆ ಮೆಣಸಿನಕಾಯಿ ಬೆಳಿಬೇಕಾದ್ರೆ ಅಂತರ ಬೆಳೆ ಮಾಡೋದು ಬಹಳ ಸೂಕ್ತ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಹೇಳಕ್ಕಾಗಲ್ಲ, ಯಾವುದು ಈ ವಾತಾವರಣಕ್ಕೆ ತಕ್ಕಂಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ಬೆಳೆ ಬರದೇ ಇರಬಹುದು. ಆ ಒಂದು ಇದನ್ನು ನಾವು ಎದುರಿಸಲಿಕ್ಕೆ ತಯಾರಾಗಿರ್ಬೇಕು. ಅಂದ್ರೆ ತೋಟದ ಇದು ತೋಟಗಾರಿಕೆ ಬೆಳೆ, ಇದಲ್ಲದೆ ಕೃಷಿ ಬೆಳೆಗಳನ್ನು ಬೆಳಿಬಹುದು, ಶೇಂಗಾ ಇಂಥವು ಬೆಳೆಗಳನ್ನು ಹಾಕೋಬಹುದು. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಪ್ರೊಫೆಸರ್ ಆರ್ ಬಿ ಹೆಗಡೆ ಅವರೇ. ಈಗ ನಾವು ಸಾಮಾನ್ಯವಾಗಿ ಯಾಕಂದ್ರೆ ಬಹಳ ಸೂಕ್ಷ್ಮವಾದ ಬೆಳೆ ಅಂತ ಹೇಳ್ತಾ ಇದ್ರಿ, ರೋಗಗಳು ಕೀಟಗಳು ಸಾಮಾನ್ಯವಾಗಿ ಕಾಡೋದಿದ್ದೇ ಇರ್ತದೆ. ಈಗ ಅವನ ನಿರ್ವಹಣೆ ಹೆಂಗ್ ಮಾಡೋದು, ಯಾವ ರೋಗ ಬರ್ತಾ ಇದೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್, ಆರಂಭದಲ್ಲೇ ಅದನ್ನು ಚೂಟ್ ಹಾಕ್ಬೇಕು. ನಾನು ಪ್ರತಿಯೊಂದು ಕೀಟ ರೋಗಗಳ ಬಗ್ಗೆ ಇಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ, ಸಮಗ್ರ ನಿರ್ವಹಣೆ ಮುಖ್ಯ. ಇಲ್ಲಿ ನಾವು ಏನು ಸಾವಯವದ ಮೂಲಕನು ಬೆಳಿಬಹುದು, ಇಲ್ಲ ಅಂತಲ್ಲ, ಸ್ವಲ್ಪ ಕಷ್ಟನೇ ಮೆಣಸಿನಕಾಯಿ ಬೆಳಿಬಹುದು, ಆದ್ರೆ ಸಮಗ್ರ ನಿರ್ವಹಣೆ ಮುಖ್ಯ ಆಗುತ್ತೆ. ಇಲ್ಲಿ ಬೀಜೋಪಚಾರ ಪ್ರಾರಂಭಿಕದಲ್ಲಿ ಬೀಜೋಪಚಾರದಿಂದ ಶುರು ಮಾಡಬೇಕು. ನೆಕ್ಸ್ಟ್ ಬೀಜೋಪಚಾರ ಮಾಡಿದ್ರೆ ನಾ ಹೇಳದ್ನಲ್ಲ, ಸಸಿ ಮಡಿಗಳನ್ನು ಸರಿಯಾಗಿ ಆರೋಗ್ಯವಂತನೂ ಅದು ಇದಾಗತ್ತೆ. ನೆಕ್ಸ್ಟ್ ಏನು ಕೇಳಿದ್ರೆ ಖರ್ಚಿಲ್ಲದೆ ಬೆಳೆಯುವಂತ ಫಸ್ಟ್ ಆಲೋಚನೆ ಮಾಡುತ್ತೆ. ಸುತ್ತಲೂ ಬಾರ್ಡರ್ನಲ್ಲಿ ಅಂಚಿನಲ್ಲಿ ಬೆಳೆಗಳನ್ನು ಬೆಳೆಯೋದು, ಅದು ಈಗ ಏನು ಕೀಟಗಳು ಕತೆ ಕಾಯಿ ತಿನ್ನುವಂಥ ಕೀಟಗಳಿದ್ದರೆ ಒಂದು ಚೆಂಡು ಹೂವಿನ ಹಾಕೋದು, ಅಥವಾ ಮಧ್ಯದಲ್ಲಿ ಒಂದು 15 ಸಾಲು 20 ಸಾಲು ನಂತರ ಒಂದು ಸಾಲನ್ನು ಚೆಂಡು ಹೂವು ಹಾಕೋದ್ರಿಂದ ಕೀಟಗಳನ್ನ ಆಕರ್ಷಣೆ ಮಾಡಿ ಅದೊಂದು ಟ್ರ್ಯಾಪ್ ಕ್ರಾಪ್ ಅಂತೀವಿ. ಆಮೇಲೆ ಸುತ್ತಲೂ ಜೋಳ ಅಥವಾ ಮೆಕ್ಕೆಜೋಳ ಹಾಕೋದ್ರಿಂದ ಏನಾಗುತ್ತೆ, ಅವುಗಳು ಹರಡುವುದನ್ನು ತಪ್ಪುತ್ತೆ, ಅಥವಾ ಬೇರೆ ಹೊಲದಿಂದ ನಮ್ಮ ಹೊಲಕ್ಕೆ ಬರುವಂಥ ಒಂದು ಕೀಟ ಥ್ರಿಪ್ಸ್ ಇರ್ಬೋದು ಮೈಟ್ಸ್ ಇರ್ಬೋದು ಅದನ್ನು ತಪ್ಪುತ್ತೆ, ಯಾಕೆಂದರೆ ಅವುಗಳ ಎಲೆಗಳು ಬೇರೆ ರೀತಿ ಇರುತ್ತೆ. ಇದಲ್ಲದೆ ಬೀಜವನ್ನು ನಾಟಿ ಮಾಡುವಾಗ ಅಥವಾ ಸಸಿಗಳನ್ನು ನಾಟಿ ಮಾಡುವಾಗ ಅವುಗಳನ್ನು ಸೂಕ್ತವಾದಂಥ ಒಂದು ಸಾವಯವದ ಇದರಲ್ಲಿ ಅದ್ದುವುದರಿಂದ ರೋಗ ಬರದೇ ಇರುವಂಗೆ ತಡ್ಕೊಳ್ಳೋದು. ಇನ್ನೊಂದು ನಾವು ಆಲ್ರೆಡಿ ಮಾತಾಡಿದ್ವಿ, ಏನು ಕೇಳಿದ್ರೆ ಏರ್ ಮಡಿ ಮಾಡಿ ನೀರು ಬಸ್ದು ಅಥವಾ ಹೊಲದಲ್ಲಿ ಎಲ್ಲೂ ನೀರು ನಿಲ್ಲದೇ ಇರುವಂಗೆ ನೋಡ್ಕೊಳ್ಳುವಂಥದ್ದು ಇವೊಂದಷ್ಟು ಮೂಲವಾಗಿ ನಾವು ನೋಡ್ಕೊಂತ ಸಮಗ್ರ ಇದರಲ್ಲಿ ಬಂತು. ಇನ್ನು ಆಮೇಲೆ ಏನು ಕೇಳಿದ್ರೆ ನಾಟಿ ಮಾಡಿದ್ಮೇಲೆ ತಾವು ಹೇಳಿದಾಗೆ ಹೊಲಕ್ಕೆ ದಿವಸ ಹೋಗಿ ಅಬ್ಸರ್ವ್ ಮಾಡೋದು ಭಾಳ ಮುಖ್ಯ. ಏನಾಗ್ತಾ ಇದೆ ನಮ್ಮ ಹೊಲದಲ್ಲಿ ಅಂತೇಳಿ ಪ್ರಾರಂಭದ ಹಂತದಲ್ಲೇ ನಿಯಂತ್ರಣ ಮಾಡೋದು ಭಾಳ ಸುಲಭ. ಉಲ್ಬಣ ಆದಾಗ ಆ ಸಮಯದಲ್ಲಿ ಹೋದ್ರೆ ಕಷ್ಟ ಆಗತ್ತೆ. ಇಂಥ ಸಮಯದಲ್ಲಿ ನಮಗೆ ಗೊತ್ತಾದರೆ ಯಾವುದು ಅಂತ ನೇರವಾಗಿ ಅವ್ರಿಗೆ ಬೇಕಾದಂಥ ಈಗ ನಮ್ಮದು ರೈತರು ಎಕ್ಸ್ಪೀರಿಯನ್ಸ್ ಇರ್ತಾರೆ ಅವ್ರು ಮಾಡ್ಕೋಬೋದು. ಇಲ್ಲ ಅಂತಾದರೆ ಗೊತ್ತಾಗಿಲ್ಲ ಅಂತಾದರೆ ಸೂಕ್ತವಾದಂಥ ವಿಜ್ಞಾನಿಗಳು ಅಥವಾ ಅಲ್ಲಿ ಕೃಷಿ ಇಲಾಖೆಗಳಿಗೆ ಸಂಪರ್ಕಿಸಿ ಇದು ಯಾವುದು ಯಾವ ಕಾರಣದಿಂದ ಹೀಗಾಗಿದೆ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಮಾಡೋದು ಚಲೋ. ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲಿ ಕಡಿಮೆ ಡೋಸ್ ಸಾಕಾಗತ್ತೆ, ಆಮೇಲೆ ಕಡಿಮೆ ಒಂದು ಖರ್ಚು ಆಗುತ್ತೆ. ಇನ್ನು ಇದರಲ್ಲಿ ಮುಖ್ಯವಾಗಿ ನಮಗೆ ಬರುವಂಥದ್ದು ಕೀಟಗಳಲ್ಲಿ ಥ್ರಿಪ್ಸ್ ಮತ್ತು ಮೈಟ್ಸ್ ಬಂದಿರುತ್ತೆ ಅರ್ಲಿ ಪ್ರಾರಂಭದಲ್ಲಿ, ಒಳಮುಟ್ರು ಹೊರಮುಟ್ರು ಅಂತೇಳಿ. ಇವಕ್ಕೆ ಸೂಕ್ತ ಸಮಯದಲ್ಲಿ ಅವುಗಳಿಗೆ ಬೇಕಾದಂತಹ ಕೀಟನಾಶಕಗಳು ಅಂದರೆ ಇವೆಲ್ಲ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಉಪಯೋಗಿಸ್ಬೇಕು. ಒಂದು ಸಾರಿ ಉಪಯೋಗಿಸಿದ ಕೀಟನಾಶಕಗಳನ್ನು ಎರಡನೇ ಸಾರಿ ಉಪಯೋಗಿಸ್ಬಾರ್ದು. ಈಗೇನಾಗುತ್ತೆ ಕಿ ರೈತರು ಹೊಡಿತಾ ಹೋಗ್ತಾರೆ, ಅದು ಕೀಟನೋ ರೋಗನೋ ಸಂಬಂಧ ಇಲ್ಲ, ಒಂದು ರೆಕಮೆಂಡ್ ಯಾರೋ ಹೇಳ್ತಾರೆ ಅದನ್ನು ಅಥವಾ ಪಕ್ಕದ ಹೊಲದವ್ರು ಹೇಳಿದ್ರು ಅಂತೇಳಿ ಹೊಡಿತಾರು. ವಾರಕ್ಕೊಂದ್ಸರಿ ಹೊಡೆದು ಯಾವುದೇ ಕೀಟನಾಶಕ ನೋಡಿದಾಗ ಕನಿಷ್ಠ 15-20 ದಿವಸ ಅದರ ಪರಿಣಾಮ ಇದ್ದೇ ಇರುತ್ತೆ. ಆ್ಯಂಡ್ ಹೊಡೆದು ಮರುದಿವಸನೇ ಅಂತೂ ಕೀಟಗಳು ಸಾಯಲ್ಲ, ಅವುಗಳಿಗೂ ಒಂದು ಸಮಯ ಅಷ್ಟು ಕಾಯಲೇಬೇಕು ನಾವು. ಅಷ್ಟಕ್ಕೆ ಅದನ್ನ ಇಫೆಕ್ಟ್ ಆದಮೇಲೆ ಅದೇ ಮುಂದಿನ ಒಂದು ಇರಬೇಕು. ಅದಕ್ಕಾಗಿ ನಾವು ಅನಾವಶ್ಯಕವಾಗಿ ಖರ್ಚು ಮಾಡಬೇಕು. ತಾವು ಹೇಳ್ತಿದ್ರೆ ಆದಾಯ ಹೆಚ್ಚು ಮಾಡಬೇಕು ಅಂತೇಳಿ, ಆದಾಯ ಹೆಚ್ಚು ಮಾಡುವಾಗ ನಮ್ಮ ಖರ್ಚನ್ನು ಕಡಿಮೆ ಮಾಡಿದ್ರಷ್ಟೇ ಆದಾಯ ಹೆಚ್ಚಾಗಲಿಕ್ಕೆ ಸಾಧ್ಯ. ನಾವು ಖರ್ಚು ಹೆಚ್ಚು ಮಾಡಿಕೊಂಡು ಆದಾಯವನ್ನು ಹೆಚ್ಚಿಗೆ ಮಾಡೋದ್ರಿಗೆ ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ನಾವು ಮಾಡೋದು ಉಪಯೋಗಿಸುವಂಥ ಸರಿಯಾದ ಕೀಟನಾಶಕ. ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಯಾಕೆಂದರೆ ಮೆಣಸಿನಕಾಯಿಂದ ರೋಗ ಬರಲಿಕ್ಕೆ ಶುರುವಾಗೋದು ಒಂದು ಪ್ರಾರಂಭದಲ್ಲಿ ಕೊಳಿಬೋದು, ಆಮೇಲೆ ಬರೋದು ಬೂದಿ ರೋಗ ಮಾತ್ರ. ಬೂದಿ ರೋಗದವರೆಗೆ ಅಥವಾ ಎಲೆ ಚುಕ್ಕೆ ರೋಗ ಅಥವಾ ಕಾಯಿ ಕೊಳೆ ರೋಗ, ಅದು ಬರೋಲ್ಲಿವರೆಗೆ ನೀವು ಅದು ಅನಾವಶ್ಯಕ ಸ್ಪ್ರೇ ಸಿಂಪರಣೆ ಮಾಡಿದ್ರೆ ಅರ್ಥ ಇಲ್ಲ. ಕೆಲವೊಂದು ಕಡೆ ನಾವು ಬೇಕಾಗತ್ತೆ, ಅಂದರೆ ಏನು ಬರೋಕ್ಕಿಂತ ಮೊದಲೇ ಅವಶ್ಯಕತೆ ಏನಂತ ಅದು ಲೈಕ್ ಎಲೆ ಮುಟ್ರಿ ಅಂತ ಬೇಕಾಗತ್ತೆ. ಆದರೆ ರೋಗಗಳಿಗೆ ಬರದೇನೆ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಏನು ಬಂದಿದ್ದಿಲ್ಲ ನಿರೀಕ್ಷಣೆ ಮಾಡಿ ನೋಡಿ ಅದ್ರ ಬಂದಾಗ ಪ್ರಾರಂಭಿಕ ಹಂತಲ್ಲಿ ಮಾಡಬೇಕು. ಸೊ ಆ ರೀತಿಯಾಗಿ ಯಾವುದೇ ಸಿಂಪರಣೆ ಮಾಡುವಾಗ ಅದಕ್ಕೆ ಅಂಟನ್ನು ಹಾಕಿ ಸಿಂಪರಣೆ ಮಾಡಿ, ಯಾಕೆಂದ್ರೆ ಮಳೆ ಬರುವ ಸಾಧ್ಯತೆ ಇದೆ ಅಥವಾ ಎಲೆ ಮೇಲೆ ನಿಲ್ಲಿ ಅಂಟನ್ನು ಹಾಕೋದ್ರಿಂದ ಸಿಂಪರಣೆ ಮಾಡಿದಂಥ ಒಂದು ದ್ರಾವಣ ಏನಿದೆಯಲ್ಲ ಎಲೆಗಳು ನಿಲ್ತದೆ, ಹೀರ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇದನ್ನು ಮಾಡಿ ಆಮೇಲೆ ಕೀಟನ ರೋಗಗಳು ಅಷ್ಟೇ ಬಗ್ಗೆ ಲಕ್ಷ್ಯ ಕೊಡ್ತೀವಿ. ಯಾವುದಾದ್ರೂ ಒಂದು ಪೋಷಕಾಂಶಗಳ ಒಂದು ಕೊರತೆ ಇದೆ ಹಾಗೆ ಆ ಸಮಯದಲ್ಲಿ ಅದಕ್ಕೆ ಸೂಕ್ತವಾದಂತಹ ಒಂದು ಪೋಷಕಾಂಶವನ್ನು ಸಂಗಡನ್ನು ಸೇರಿಸಬಹುದು. ತಾವು ಹೇಳಿದ್ರಲ್ಲ ಅಂದ್ರೆ ಖರ್ಚು ಕಡಿಮೆ ಮಾಡೋದೇನಿದೆಯಲ್ಲ ಅದೇ ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ತೆಗೆದುಕೊಳ್ಬೇಕಾದ ಮೊದಲನೇ ಕ್ರಮ ಅದು. ಅದೇ ಹೆಚ್ಚು ಮಾಡ್ಕೋಬೇಕಂದ್ರೆ ಮೊದಲು ಖರ್ಚು ಕಡಿಮೆ ಮಾಡೋದನ್ನ ನೋಡ್ಬೇಕು ನಾವು, ಅದನ್ನು ಲಕ್ಷ್ಯ ಇರಬೇಕು. ಬಹಳ ಉತ್ತಮವಾದ ಮಾತುಗಳನ್ನು ಹೇಳಿದ್ದೀರಿ. ಈಗ ಮೆಣಸಿನಕಾಯಿ ಬೆಳೆ ಇದ್ರ ಬಗ್ಗೆ ಸಮಗ್ರವನ್ನು ಚರ್ಚೆ ಮಾಡಿದ್ವಿ. ಈಗ ಬೆಳೆ ಬಂತು, ನಾವು ಕೊಯ್ಲು ಮಾಡಿದ ನಂತರ ಕೊಯ್ಲುತ್ತರ ತಂತ್ರಜ್ಞಾನ ಅದು ಬಹಳ ಮುಖ್ಯ. ಯಾಕಂದರೆ ಅದು ಮಾರುಕಟ್ಟೆವರೆಗೆ ಹೋಗಬೇಕಾಗ್ತದೆ, ಅದನ್ನು ಮಾರುಕಟ್ಟೆಯನ್ನು ಆಕರ್ಷಿಸಬೇಕಾಗ್ತದೆ. ಈ ಕೊಯ್ಲುತ್ತರ ತಂತ್ರಜ್ಞಾನದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೋದು. ಸಾಧಾರಣವಾಗಿ ಮೆಣಸಿನಕಾಯಿ ಅದು ಸರಿಯಾದ ಸಮಯದಲ್ಲಿ ಕಟಾವು ಮಾಡೋದು ರೈತರಿಗೆ ಗೊತ್ತಿಲ್ಲ ಅಂತಲ್ಲ, ಇದೆಲ್ಲ ಗೊತ್ತಿದೆ. ಆದರೂ ಸಹಿತ ಏನಾಗುತ್ತೆ, ವಿಂಗಡಣೆ ಕಟಾವು ಮಾಡ್ತೀವಿ ಅಂದ್ರೆ ಒಂದು ಬಲಿತು ಮೇಲೆ ಮಾಡಬೇಕು. ಈಗೇನು ಒಂದೇ ಒಂದು ನಮ್ಮಲ್ಲಿ ರೈತರ ಒಂದು ಸುಧಾರಣೆ ಏನಾಗಿದೆ ಕೇಳಿದ್ರೆ, ಗಿಡದಲ್ಲಿ ಪೂರ್ತಿಮಾಗಿ ಸ್ವಲ್ಪ ಒಣಗ್ಲಿಕ್ಕೆ ಬಿಡ್ತಾರೆ. ಇದು ನಮಗೆ ಒಂದು ಹಂತದಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಕಟಾವು ಮಾಡಿದ ನಂತರ ವರ್ಗೀಕರಣ ಮಾಡಿ ಒಣಗಿಸ್ಬೇಕು. ಏನಾಗುತ್ತೆ ಇಲ್ಲ ಅಂದರೆ ಏನು ಕೇಳಿದ್ರೆ, ಗಿಡದಲ್ಲಿ ಕೆಲವೊಂದು ಗಿಡ ಎಷ್ಟು ನೀವು ಕಂಟ್ರೋಲ್ ಎಲ್ಲ ನಿಯಂತ್ರಣ ಮಾಡಿದರೂ ಸಹಿತ ಕೆಲವೊಂದು ಕಾಯಿಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಏನು ಅಂತ್ರಾಕ್ನೋಸ್ ಅಂತೀವಿ, ಚಿಬ್ಬ ರೋಗ ಅಂತೀವಿ, ಅದು ಬಂದಿರುತ್ತೆ. ಇದನ್ನು ಪ್ರಾರಂಭಿಕ ಹಂತದಲ್ಲಿ ಕಟಾವು ಮಾಡಿದ ಕೂಡಲೇ ಅದನ್ನು ಬೇರೆ ಮಾಡಿ ಅದನ್ನು ಒಣಗಿಸಿದ್ರೆ ಒಳ್ಳೆ ಕಾಯಿಗಳಿಗೇನು ಆಗಲ್ಲ. ಕರೆಕ್ಟ್, ಅವುಗಳಂತೂ ಇದಾಗ. ಇದು ನಮ್ಮದು ಮುಖ್ಯವಾದಂಥ ಮೆಣಸಿನಕಾಯಿ ಗುಣಮಟ್ಟ ತೊಂದರೆ ಆಗಲಿಕ್ಕೆ ಕಾರಣ ಅದು. ಸೊ ವರ್ಗೀಕರಣ ಮಾಡೇ ಮಾಡಬೇಕು, ಒಣಗಿಸ್ಬೇಕು. ಇದು ಇಷ್ಟು ಮಾಡಿದರೆ ಅರ್ಧದಷ್ಟು ನಾವು ಏನು ಒಳ್ಳೆ ಏನು ಗುಣಮಟ್ಟದ ಮೆಣಸಿನಕಾಯಿ ಮಾರುಕಟ್ಟೆಗೆ ಕಳಿಸ್ಬೋದು. ಆಮೇಲೆ ಯಾವುದೇ ಕಾರಣದಲ್ಲೂ ಅವುಗಳಿಗೆ ಈಗ ಒಂದು ಸ್ವಲ್ಪ ಮಳೆ ಬರುವಂಥ ಸಾಧ್ಯತೆ ಇದೆಯಲ್ಲ, ಅವುಗಳನ್ನು ಪ್ರೊಟೆಕ್ಷನ್ ಮಾಡುವಂಥದ್ದು ಮುಖ್ಯ. ಯಾಕೆ ಕೇಳಿದ್ರೆ ಮೆಣಸಿನಕಾಯಿದು ನಮ್ಮದು ಏನು ಗುಣಮಟ್ಟ ತೊಂದರೆ ಆಗೋದು ಏನು ಕೇಳಿದ್ರೆ, ಹೊರಗಿಂದೆಲ್ಲ ಕಲರ್ ಇದ್ರೂ ಸಹಿತ ಒಡೆದಾಗ ನಿಮಗೆ ಒಳಗಡೆ ಬೂಸ್ಟ್ ಬಂದ ಕಾಣುತ್ತೆ. ಇದು ಏನು ಮುಖ್ಯವಾದ ಅದನ್ನು ಏನು ರಿಜೆಕ್ಟ್ ಆಗಲಿ, ಯಾಕೆಂದರೆ ಇದು ಪ್ರಮುಖವಾಗಿ ನಮ್ಮಿಂದ ರಫ್ತಾಗುವಂಥ ಒಂದು ಪದಾರ್ಥ ಇದು. ಅದು ಹಿಂದೆ ಬರಲಿಕ್ಕೆ ಕಾರಣಗಳೇ ಇದು. ಅಥವಾ ಈಗ ನಾವು ಭಾಳ ಸಾರಿ ನಾವು ಪೇಪರ್ನಲ್ಲಿ ನೋಡ್ತೀವಿ ಆ ಕಂಪನಿದು ಇದಾಯಿತು ಅಂತೇಳಿ, ಇಲ್ಲೇ ಮೆಣಸಿನಕಾಯಿನ ಒಂದು ಮುಖ್ಯ ಇದು. ಅದು ನಾವು ಒಣಗಿಸಿ ಮಾರ್ತೀವಿ ಅಂದರೆ ಅದು ಆದಷ್ಟು ನೀರಿನ ಪ್ರಮಾಣ ಪೂರ್ಣ ಹೋಗೋಂಗೆ ನೋಡ್ಕೊಳ್ಬೋದು. ಈಗ ಸ್ವಲ್ಪ ಪ್ರಮಾಣದಲ್ಲಿ ಒಣಗಿರುತ್ತೆ, ಅದಕ್ಕಾಗಿ ಈ ತೊಂದರೆ ಆಗಲ್ಲ. ಅದು ಯಾವುದೇ ಕಾರಣಕ್ಕೆ ಹಂಗಾದಾಗ ನೀರಿನ ಒಂದು ಆರ್ದ್ರತೆ ಬರದೇ ಇದ್ದಂಗೆ ನೋಡ್ಕೋಬೇಕು. ಅಥವಾ ಇನ್ನೊಂದು ನಮ್ಮಲ್ಲಿ ಇದೆ, ಚೀಲದಲ್ಲಿ ತುಂಬುವಾಗ ಒಡಿತು ಅಂತೇಳಿ ಅದಕ್ಕೆ ನೀರನ್ನು ಚುಮುಕಿಸಿ ತುಂಬುವಂಥ ಪದ್ಧತಿ ಇದೆ. ಸೊ ಇದು ಅಷ್ಟು ಒಳ್ಳೇದಲ್ಲ, ಇದು ಸರಿಯಲ್ಲ. ಯಾಕಂದ್ರೆ ಮುಂದೆ ಅದು ಅದೇ ಆಗಿ ಕಾಣದಿಂದ ಮಾರ್ಕೆಟ್ ಟೋಟಲ್ ಮಾರ್ಕೆಟ್ ಅಲ್ಲ, ಅದೇ ನೀರನ್ನ ಮೆಣಸಿಕಾಯಿ ಹಿಡ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಾ, ಹಿಡ್ಕೋತದೆ ಕೂಡಲೇ ಒಣಗದೇ ಇದ್ರೆ ಅದ್ರ ಮೇಲೆ ಫಂಗಸ್ ಬೆಳೀತದೆ. ಸೊ ಆದ್ರಿಂದ ಆ ರೀತಿ ತುಂಬುದು ಸರಿಯಲ್ಲ. ಯಾವುದೇ ಕಾರಣಕ್ಕಾಗಿ ಒಣಗಿದ ಮೇಲೆ ಅದಕ್ಕೆ ಮತ್ತೆ ತಿರುಗಿ ನೀರನ್ನು ಹಾಕಿ ಒಣಗಿಸೋದು ಸರಿಯಲ್ಲ. ಸೊ ಇದ್ರ ಒಂದು ವರ್ಗೀಕರಣ ಮಾಡಿ ಮಾಡೋದ್ರಿಂದ ನಿಮಗೆ ರೇಟು ಸಿಗುತ್ತೆ. ಮುಖ್ಯವಾಗಿ ನಾನು ಹೇಳಬೇಕಾಗಿತ್ತು ಇಲ್ಲಿ, ಯಾಕೆ ಕೇಳಿದೆ ಮತ್ತೆ ಯಾವುದೇ ಕಾರಣಕ್ಕಾಗೂ ಆ ಸಮಯದಲ್ಲಿ ಯಾವುದೇ ಒಂದು ಇತರ ಕೆಮಿಕಲ್ಸ್ ಅನ್ನಾರು ಒಣಗುವಾಗ ಹಾಕಬಾರ್ದು. ಪ್ರೊಫೆಸರ್ ಆರ್ ವಿ ಹೆಗಡೆ ಅವರು ನೋಡಿ, ಅದಕ್ಕೆ ಭಾಳ ಮುಖ್ಯ ಅಂದರೆ ತಂತ್ರಜ್ಞಾನ ಅನ್ನೋದು ಅಷ್ಟು ಮುಖ್ಯವಾಗಿರುವಂಥದ್ದು. ಈಗ ನಾವು ಬೆಳಿಬೇಕಾರೋ ಮತ್ತು ಈ ತಳಿ ಆಯ್ಕೆ ಮಾಡಬೇಕಾದ್ರಾಯಿತು, ಆಮೇಲೆ ಪೋಷಕಾಂಶಗಳ ಆಯ್ಕೆ ಆಗಬಹುದು, ಅಥವಾ ಅದು ನೀರು ಸಮಗ್ರವಾಗಿ ಎಷ್ಟು ಬೇಕಷ್ಟೇ ತೆಗೆದುಕೊಂಡು ಬೆಳೆಯುವಂಗಾಗಲಿ, ಅಥವಾ ಕೀಟಗಳ ನಿರ್ವಹಣೆ ಮಾಡೋದಾಗಲಿ, ಅಂದರೆ ಸುತ್ತಲೂ ಬದುಗುಂಟ ಅಂದ್ಬಿಟ್ಟು ಜೋಳ ಮೆಕ್ಕೆಜೋಳ ಅಥವಾ ಏನಾದರೂ ಅಂದರೆ ಈ ಹೂವಿನ ಗಿಡಗಳನ್ನು ಅಂದರೆ ಈ ಕೀಟಗಳಿಂದ ರಕ್ಷಣೆ ಮಾಡಬೇಕು ಅಂದರೆ ಈ ತಂತ್ರಜ್ಞಾನ ಇರೋದು ಹಾಗೆಯೇ ಕೊಯ್ಲುತ್ತರ ತಂತ್ರಜ್ಞಾನ ಕೂಡ ಭಾಳ ಮುಖ್ಯವಾಗಿರುವಂಥದ್ದು. ಇದನ್ನು ನಮ್ಮ ರೈತ ಬಾಂಧವರು ಅನುಸರಿಸಲಿ, ಯಾಕಂದರೆ ಯಾವಾಗಲೂ ತಂತ್ರಜ್ಞಾನ ಬಳಸಿ ನಾವು ಕೃಷಿ ಮಾಡಿದರೆ ನಮ್ಮ ಒಂದು ಆಸೆ ಏನಿದೆಲ್ಲ ದುಪ್ಪಟ್ಟು ವರಮಾನ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕಂಕಣಬದ್ಧರಾಗಬೇಕು, ನಮ್ಮ ಒಂದು ಹೊಲದ ಬಗ್ಗೆ ನಮ್ಮ ಕಾಳಜಿ ಇರಬೇಕು. ಎಷ್ಟೋ ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ, ಪಾರ್ಟ್ ಟೈಮ್ ಅಲ್ಲ ಇದು ಫುಲ್ ಟೈಮ್ ಕೆಲಸ. ಇದು ಕೃಷಿ ಅಂತಂದರೆ ಯಾವಾಗಲೂ ಅದರಲ್ಲೇ ತೊಡಗಿಕೊಂಡ್ರೆ ಮಾತ್ರ ನಮಗೆ ಯಶಸ್ಸು ಸಿಗ್ತದೆ. ಪೂರ್ಣ ವರಮಾನ ಬೇಕು, ಡಬಲ್ ಇನ್ಕಮ್ ಬೇಕು ಅಂತಂದರೆ ಖಂಡಿತವಾಗಿ ಕೂಡ ತಂತ್ರಜ್ಞಾನವನ್ನು ಬೆಳೆಸಿ ಅಂತ ನಮ್ಮ ರೈತ ಬಾಂಧವರು ಹೇಳ್ತಾ, ಇದುವರೆಗೆ ಮೆಣಸಿನಕಾಯಿ ಬೆಳೆ ಬಗ್ಗೆ ಸಮಗ್ರವಾಗಿ ತಾವು ಚಿಂತನೆ ಮಾಡಿದ್ರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಈ ಕೃಷಿ ಶೋಧನೆ